ನಿರ್ಣಯ. ಎಡಗೈ ಹಾಗೂ ಬಲಗೈ ಸಮುದಾಯಕ್ಕೆ ತಲಾ ಶೇಕಡಾ 5.25, ಇತರರಿಗೆ ಶೇಕಡಾ 4.5 ಹಂಚಿಕೆ. ಸರ್ಕಾರ ಪರಿಶಿಷ್ಟರಿಗೆ ಒಳಮೀಸಲಾತಿ ನೀಡುವ ಬದಲು ಗೊಂದಲ ಸೃಷ್ಟಿಸಿದೆ, ಸಂಸದ ಗೋವಿಂದ ಕಾರಜೋಳ ಆರೋಪ. ಎಂಜಿನಿಯರಿಂಗ್ ಶುಲ್ಕ ಏರಿಕೆ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಸ್ಪಷ್ಟನೆ. ರಾಜ್ಯದ ಆರ್ಥಿಕ ದುರ್ಬಲಗೊಳಿಸಿದ ಗ್ಯಾರಂಟಿ ಯೋಜನೆಗಳು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಳವಳ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಕ್ಕೆ ಕ್ಷಣಗಣನೆ, ಕ್ರೀಡಾಂಗಣದ ಸುತ್ತ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಕ್ಕಮಗಳೂರಿನ ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ವತಿಯಿಂದ ಭಾರತದ ಅತಿದೊಡ್ಡ ಪ್ರಗತಿಪರ ಕೃಷಿಕರ ಸಭೆ 2026 ಮೇ ತಿಂಗಳಿನ 9 ಆಯೋಜನೆಗೊಂಡಿದೆ. ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯ ಪ್ರಗತಿಪರ ಕೃಷಿಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂಸಿ ರಂಗಸ್ವಾಮಿ ಅವರ ಮಗ್ಗೆ ಮನೆ ಪ್ಲಾಂಟೇಷನ್ನಲ್ಲಿ ಆಯೋಜನೆಗೊಂಡಿದೆ. ನೋಂದಣಿಗಾಗಿ ಸಂಪರ್ಕಿಸಿ 9900055357. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಸಣ್ಣ ಚಾಕನಹಳ್ಳಿಯ ಯುವ ಕೃಷಿಕ ಎಸ್ಟಿ ತೇಜಸ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಸಣ್ಣ ಚಾಕನಹಳ್ಳಿಯ ಎಸ್ಟಿ ತೇಜಸ್ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಸಣ್ಣ ಜಮೀನಿನಲ್ಲಿ ಒಳ್ಳೆಯ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನದಾಗಿ ಶುಂಠಿ ಬೆಳೆಯನ್ನು ಅವರು ಮಾಡ್ತಾರೆ. ಅದರ ಜೊತೆಗೆ ಒಂದಷ್ಟು ತೆಂಗಿದೆ, ಅವಲಗಡ್ಡೆ ಬೆಳೀತಾರೆ, ಮತ್ತು ಜೋಳವನ್ನು ಕೂಡ ಬೆಳೀತಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ತೇಜಸ್ ಅವರೇ. ಸರ್ ನಮಸ್ತೆ. ಎಷ್ಟು ವಯಸ್ಸು ತಮಗೆ? ನನಗೆ 34 ಇದೆ. ಮೂವತ್ನಾಲ್ಕು ವರ್ಷ. ಏನು ಓದಿದ್ರಿ ತಾವು? ನಾವು SSLC. SSLC ಓದಿದ್ರಾ? ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಮನೆಯ ಪರಿಸ್ಥಿತಿಗಳಾದಾಗ ಆ ಟೈಮಲ್ಲಿ 2004-05 ಟೈಮಲ್ಲಿ ತುಂಬಾ ಕಷ್ಟಕರವಾದ ಜೀವನಗಳು, ಬರಗಾಲಗಳು, ಆ ಥರ ಸಮಸ್ಯೆಗಳಿದ್ದ ಸಿಸ್ಟರ್ಸ್ ಮದುವೆ ಈ ಥರ ಎಲ್ಲ ಇದ್ದಿದ್ರಿಂದ ನಾವು ಓದನ್ನ ಮೊಟಕುಗೊಳಿಸ್ಬೇಕಾಯ್ತು. ಆನಂತರ ಬೇರೆ ಕಡೆ ಬೆಂಗಳೂರು ಆ ಕಡೆ ಹೋಗಿ ಕೆಲಸ ಮಾಡಿ ಅದೆಲ್ಲ ಬಿಟ್ಟು ಮತ್ತೆಲ್ಲೆ ಹೋದ್ರು ಊರಿಗೆ ಬರಬೇಕು ಅನ್ನೋ ಒಂದು ಅನುಭವದ ಪ್ರಕಾರ ಊರಿಗೆ ಬಂದು ಜಮೀನ್ ನೋಡ್ಕೊಳ್ಳೋಕೆ ಶುರು ಮಾಡಿದೆವು. 2010-11 ಜಮೀನ್ ನೋಡ್ತಾ ಇದೀವಿ. ಕೃಷಿ ಬೆಳೆ ಎಲ್ಲ ರೀತಿ, ಶುಂಠಿ ಇರ್ಬೋದು, ಜೋಳ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಭತ್ತ, ರಾಗಿ, ಎಲ್ಲ ಮನೆಗೆ ಬೇಕಾಗಿರೋ ಮೇಜರ್ ಏನಿದಾವೆ ಅವೆಲ್ಲಾನು ಏನವು ಇಲ್ಲೇ ಬೆಳೆಯನ್ನು ಬೆಳ್ಕೊಳ್ತೀವಿ. ಅದರಿಂದ ತುಂಬಾ ಅನುಕೂಲ ಇದೆ. ಅದು ಹಿರಿಯರು ಹೇಳರು, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಅದು ಇವಾಗಿನ ಯುವಕರಿಗೆ ಎಷ್ಟು ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ಒಂದ್ ಮಾತ್ರ ಸತ್ಯ, ನಾವೆಲ್ಲೇ ಏನೇ ಹೋದ್ರು ಕೊನೆಗ್ ಬಂದು ಭೂಮಿ ಇಲ್ಲಿ ಮಾಡ್ಬೇಕಾದ್ರೆ ಸತ್ಯ ಅಲ್ಲಿ ಬಂದು ಉಳ್ಕೋಬೇಕಾಗತ್ತೆ ನಾವೆಲ್ಲರೂ ಅನ್ನೋದು ಅದು ಯಾವತ್ತಿಗೂ ಶತ ಸಿದ್ಧ ಆಗಿರುತ್ತೆ. ಯಾಕೆಂದ್ರೆ ಉದಾಹರಣೆ ನಾವು ನೋಡ್ತಾ ಇದೀವಿ, ಕೊರೋನಾ ಬಂದು ಹೋದ್ಮೇಲೆ ಎಷ್ಟೋ ಜನ ಎಲ್ಲೆಲ್ಲೋ ನಾವು ಎಷ್ಟು ಲಕ್ಷಾಂತರ ವ್ಯವಹಾರಗಳು ಮಾಡಿದ್ರು ಮತ್ತೆ ಬಂದು ಊರಲ್ಲಿ ಜಮೀನು ಎಲ್ಲಿದೆ, ತೋಟ ಎಲ್ಲಿದೆ ಅಂತ ಹುಡುಕೊಂಡು ಕೆಲಸ ಮಾಡ್ತಾ ಹೋದ್ರು. ಆ ತರ ನಾವೆಲ್ಲ ಏನೇ ಹೋದ್ರು ನಮಗೆ ಕೊನೆಯಾದ ಕಾಲ ಅಂತ ಬಂದ್ರೆ ನಮಗೆ ಊರು ಹಳ್ಳಿ ಕೃಷಿನೇ ಮುಖ್ಯ ಅನ್ನೋದು ತುಂಬಾ ಸತ್ಯವಾದ ಮಾತು. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಏನ್ ಕೆಲಸ ಮಾಡ್ತಿದ್ರಿ ಮತ್ತೆ ಹೇಗಿತ್ತು ಬೆಂಗಳೂರಿನ ಜೀವನ? ಬೆಂಗಳೂರು ಜೀವನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆವು, ಅದೇ 8 ಕೆಲಸ ಇರೋದು. ತುಂಬಾ ಚೆನ್ನಾಗಿತ್ತು ಅಂತ ಹೇಳಕ್ಕಿಂತ ಹೊರಗಿನ ಪ್ರಪಂಚ ಗೊತ್ತಿರಲಿಲ್ಲ. ಅಲ್ಲಿ ಏನಪ್ಪ ಅಂದ್ರೆ ಓದುವ, ಕೆಲಸ ಮಾಡಿದ್ವ, ಬಂದ್ವ ಅನ್ನೋದ್ ಬಿಟ್ರೆ ಪ್ರಪಂಚ ಜ್ಞಾನಗಳು ಕಮ್ಮಿ. ಅದರಿಂದ ನಮಗೆ ತಿಳಿದು ಊರಲ್ಲಿ ಈಗ 4 ಜನ ಕಡೆ ಹೋಯ್ತೀವಿ, 4 ಜನ ಜೊತೆ ಮಾತಾಡ್ತೀವಿ, ಯಾವ್ಯಾವ ಬೆಳೆ ಯಾವ್ಯಾವ ಟೈಮ್ಗೆ ನಮಗೂ ಒಂದು ಅನುಭವಗಳು ಕಮ್ಮಿ ಇದ್ದಾಗ ನಾವು ತಿಳ್ಕೊತೀವಿ, ನಮ್ಮ ಅನುಭವಗಳು ನಾವು ಬೇರೆ ಜೊತೆ ಹಂಚ್ಕೋತೀವಿ. ಅದರಿಂದ ನಮಗೆ ಊರಲ್ಲಿರೋವಷ್ಟು ಸಂತೋಷ ಖುಷಿ ಬೆಂಗಳೂರಲ್ಲಿ ಸಿಗಲ್ಲ. ಅದು ನನ್ನ ವೈಯಕ್ತಿಕ ಇದು ಅನ್ನೋಕ್ಕಿಂತ ತುಂಬಾ ಜನ ಹೇಳ್ತಾರೆ. ಇವತ್ತು ನಮ್ಮ ಬೆಂಗಳೂರಲ್ಲಿರೋ ಸ್ನೇಹಿತರುಗಳು ಕೇಳಿದ್ರೆ, ಇಲ್ಲಪ್ಪ ನಂದು 2-3 ವರ್ಷ ಬಂದು ಊರಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ, ಬೇಡ ಬೆಂಗಳೂರು ಜೀವನ ಅಂತ ಈ ತುಂಬಾ ಜನ ಅನುಭವಗಳು ಹೇಳಿದ್ದಾರೆ. ಅದು ನನಗೂ ವೈಯಕ್ತಿಕವಾಗಿ ನನಗೂ ಸಹ ಆ ಥರ ಆಗಿದೆ. ಊರಿಗೆ ಬಂದ್ಮೇಲೆ ಒಂಥರ ನೆಮ್ಮದಿ, ಒಂಥರ ಸಂತೋಷ ಇದೆ. ಎಷ್ಟು ಸಂಬಳ ಸಿಗ್ತಾ ಇತ್ತು ಅಲ್ಲಿ? ಅಲ್ಲಿ ನನಗೆ 2011 18,000 ಸಂಬಳ ಇತ್ತು. ಕಂಪ್ನಿ ಎಂಪ್ಲಾಯ್ ಆಗಿದ್ದೆ, ಅಪಾಯಿಂಟ್ ಆಗಿತ್ತು. ಬಟ್ ಅವಾಗ್ಲೂ ಯಾಕೋ ಸಮಾಧಾನ ಆಗಲಿಲ್ಲ ಅಂತ ಬಿಟ್ಟು ಊರಿಗೆ ಬಂದೆ. ಊರಿಗೆ ಬರಬೇಕು ಅನ್ನೋದ್ರಲ್ಲಿ ಹೆಂಗೆ ಮನ್ಸು ಮಾಡಿದ್ರಿ? ಅವಾಗ ತಾನೇ ಹೊಸದಾಗಿ ಏನೋ ಒಂದು ಕೃಷಿಲಿ ಶುಂಠಿ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಇತ್ತು. ಶುಂಠಿ ಬೆಳೆ ಬೆಳೆಯೋಣ ಅಂತ ಬಂದು ಹೊಸ ಬೋರ್ ಎಲ್ಲ ಮಾಡಿ ಎಲ್ಲ ಮಾಡಿದ್ವಿ. ಅದ ನಂತರ ಇಲ್ಲೇ ತಂದೆ ತಾಯಿಗೂ ವಯಸ್ಸಾಗಿದ್ದರಿಂದ ಎಲ್ಲ ನಾವೇ ನೋಡ್ಕೋಬೋದಲ್ಲ ಅನ್ನೋ ಒಂದು ಉದ್ದೇಶ ಇಲ್ಲೇ ಉಳ್ಕೊಂಡು, ಅದರ ಜೊತೆಗೆ ತೆಂಗು ಬಾಳೆ ಅವು ಎಲ್ಲ ವರ್ಷ ರಿಕವರಿ ಆಯ್ತಾ ಇತ್ತು. ಎಲ್ಲ ಒಳ್ಳೆ ರೀತಿ ಬೆಳೆಗಳು ಬಂದು ನಮಗೆ ಒಳ್ಳೆ ರೀತಿ ಸಹಕಾರಗಳಾಗಿತ್ತು. ಸಾಮಾನ್ಯವಾಗಿ ಬೆಂಗಳೂರು ಕಡೆಗೆ ಹೋದರೂ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ, ಮತ್ತೆ ಊರಿಗೆ ವಾಪಸ್ ಹೋಗ್ಬೇಕು ಅಂತ ಅನ್ಸೋದಿಲ್ಲ. ಒಂಥರ ಪೇಟೆ ಪಟ್ಟಣದ ಜೀವನಕ್ಕೆ ಮಾರು ಹೋಗಿ ಕಷ್ಟವೋ ಸುಖವೋ ಇಲ್ಲೇ ಹತ್ತಲಾಗಿ ಇದ್ಬಿಡೋಣ ಅನ್ನೋ ಥರದಲ್ಲಿ ಆಗುತ್ತೆ. ನಿಮಗೆ ಹೋಗ್ಲೇಬೇಕು ಅನ್ನೋ ಥರದ್ದು ಏನು ಪ್ರೇರಣೆ ಸಿಕ್ತು? ಇಲ್ಲ, ನಾನು ಸ್ನೇಹಿತರೆಲ್ಲ ಕೆಲವೊಬ್ರು ಇಲ್ಲಿ ಊರಲ್ಲಿದ್ರು, ಮತ್ತೆ ಬೆಂಗಳೂರಿಂದ ಬಂದಾಗ ನೋಡಿದ್ದು ಇಲ್ಲಿ ಜೀವನಕ್ಕೂ. ಅಲ್ಲಿ ನಾವು ತಾಳೋ 10,000 ಸಂಬಳಕ್ಕೆ 15,000 ಸಂಬಳಕ್ಕೆ ಅವ್ರಿಗೆ ಹತ್ರ ಅನ್ನಿಸ್ಕೊಳ್ಳೋರ ಬದಲು ಕರೆಕ್ಟಾಗಿ ಇಲ್ಲೇ ನಾವು ಏನಾರು ಒಂದು ಮಾಡಿದರೆ 15,000 ತಿಂಗಳ ಸಂಬಳ ತಳೋದಕ್ಕಿಂತ ಹೆಚ್ಚೇ ತಗೋಬೋದು. ಮತ್ತೆ ಇಲ್ಲಿ ಒಂಥರ ನಾವೇ ಓನರು, ನಾವೇ ಕೆಲಸಗಾರರು, ಎಲ್ಲ ನಾವೇ ಆಗಿರ್ತೀವಿ. ಅಲ್ಲಿ ಅವ್ರ ಹತ್ರ ಬಯಸ್ಕೊಳ್ಳೋದಿರೋದು ಇದಿರೋದು ಯಾವ್ದು ಸಹ ಇರಲ್ಲ. ಅದರಿಂದ ನನಗೆ ಇದು ಸೂಕ್ತ ಅನ್ನಿಸ್ತು. ಈಗ ಇಲ್ಲಿಗೆ ಬಂದ್ಮೇಲೆ ಏನಾದರೂ ಒಂದು ದೂರದೃಷ್ಟಿ ಇರಬೇಕು, ಏನಾದ್ರು ಮಾಡಬೇಕು ಅನ್ನೋಂಥದ್ದು ಇರಬೇಕು ನಿಮಗೆ. ಏನು ಮಾಡಬೇಕು ಅಂತ ಹೇಳಿ ನೀವು ವಾಪಸ್ ಊರಿಗೆ ಬಂದ್ರಿ? ಊರಲ್ಲಿ ಒಂದು ತಂದೆ ತಾಯಿ ನೋಡ್ಕೋಬೇಕು ಅನ್ನೋದು ಮೇನ್ ಮೇಜರ್ ಇತ್ತು ನನಗೆ. ಯಾಕೆಂದ್ರೆ ಅವ್ರು ನಮ್ಮನ್ನ ಸಾಕಿ ಎಲ್ಲ ಮಾಡಿರ್ತಾರೆ, ಅವರಿಗೆ ಗೌರವ ಕೊಡ್ಬೇಕಾದ್ರು ಅವ್ರು ನೋಡ್ಕೋಬೇಕಾದ ಕಡೆ ಕಾಲದಲ್ಲಿ ನಮ್ಮ ಆದ್ಯ ಕರ್ತವ್ಯ. ಅದರಿಂದಾಗಿ ನಾವು ಅವ್ರು ನೋಡ್ಕೊಳ್ಳೋಣ ಒಂದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಲದಲ್ಲಿ ತೆಂಗು ಎಲ್ಲ ಬೆಳೆಸ್ಕೊಂಡ್ರೆ ಅವತ್ತು ಇವಾಗ ನೋಡಿ, ಅವಾಗ 10 ರೂಪಾಯಿ ಕೆ ಜಿ ಇದ್ದು ತೆಂಗು 2011-12 ಇವತ್ತು 68-70 ರೂಪಾಯಿ ಬಂದಿದೆ. ಅಲ್ಲಿ ನಮ್ಮ ರೈತರು ನಾವು ಒಂದು ಮುಂದಾಲೋಚನೆಗಳು ಮಾಡ್ಕೊಂಡು ಎಲ್ಲ ರೀತಿ ಸರಿಯಾದ ರೀತಿ ನಡ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ. ನಾಳೆ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಇವತ್ತೇ ನಾವು ಹಾಕ್ತೀವಿ ಭೂಮಿಗೆ, ಇವತ್ತೇ ನಮಗೆ ದುಡ್ಬೇಕು ಅಂತ ಯೋಚನೆ ಮಾಡೋ ಜನ ಜಾಸ್ತಿ ಆಗಿದ್ದಾರೆ. ಬಟ್ ನಾವು ಯೋಚನೆ ಮಾಡ್ಬೇಕಾಗಿರೋದು ಇವತ್ತು ನಾವು ಏನಾರ ಮಾಡಿದ್ರೆ ಮುಂದೊಂದು ದಿವಸ ನಮಗೆ ಏನು ಬರುತ್ತೆ, ಅದರಿಂದ ನಾವು ಮುಂದೊಂದು ದಿವಸ ನೆಮ್ಮದಿ ಆಗಿರ್ಬೋದು ಅನ್ನೋದು ಜನ ತಿಳ್ಕೊಬೇಕು ಫಸ್ಟು. ಹಾಗೆ ಆ ಥರದ್ದು ಆಲೋಚನೆ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಅಂತಂದ್ರೆ ಇವತ್ತು ನಾನು ಮಾಡಿ ಇವತ್ತು ಬಿತ್ತನೆ ಬೀಜ ಹಾಕಿ ಸಂಜೆಗೆ ದುಡ್ಬೇಕು ಅಂತ ಅಂದ್ರೆ ಬರೋದಿಲ್ಲ, ಕಾಯ ಅಂತ ತಾಳ್ಮೆ ಇರಬೇಕು. ಈ ನಿಟ್ಟಿನಲ್ಲಿ ನೀವು ಹಂತವಾಗಿ ನಿಮ್ಮ ಜಮೀನನ್ನ ಹೇಗೆ ಅಭಿವೃದ್ಧಿಪಡಿಸಿದ್ರಿ? ಎಷ್ಟು ಜಮೀನು ಇತ್ತು ನಿಮಗೆ? ನಮಗೆ ನಾವು ಸ್ವಲ್ಪ ಕಮ್ಮಿ ಜಮೀನೇ, ಒಂದು 3-4 ಎಕರೆ. ಈಗ 1 ಎಕರೆ ಕೊಂಡಿರೋ ದಿವಸರು ಒಂದು 5 ಎಕರೆ ಇದೆ. 5 ಎಕರೆಯಲ್ಲಿ ನಾವು ಹಸು ಪಶುಸಂಗೋಪನೆ ಎಲ್ಲ ಮಾಡಿದೆವು. ಎಲ್ಲ ರೀತಿ ಕೆಲಸಗಳನ್ನೂ ಸಹ ನಾವು ಮಾಡಿದ್ವಿ. ನಾಟಿ ಕೋಳಿ ಇರ್ಬೋದು, ಕುರಿ ಮೇಕೆಗಳಿರ್ಬೋದು, ಎಲ್ಲಾನು ಮಾಡಿ ಎಲ್ಲ ರೀತಿ ಸಹ ಓರಿಗಳನ್ನ ಸಹ ಕಟ್ಟಿದ್ದೆವು. ನಾಟಿ ಓರಿಗಳನ್ನ ಸ್ಟೆಪ್ ಬೈ ಸ್ಟೆಪ್ ಏನೇನು ಬೇಕು ಒಂದು ರೈತರಿಗೆ ಎಲ್ಲಾನು ಮಾಡ್ಕೊಬಂದಿದ್ವಿ. ನಾವು ಕೃಷಿಗಾದ್ಮೇಲೆ ಶುಂಠಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡ್ತಾ ಇದ್ವಿ ಅನ್ನೋದಂತೂ ಸತ್ಯ. ಈ ಸಲೀಲು ನಾವು ಒಂದು ಸುಮಾರು 70-80 ಚೀಲ ಶುಂಠಿ ಹಾಕಿದ್ದೆವು. ಅದರಲ್ಲಿ 50 ಚೀಲ ಸ್ವಲ್ಪ ಇಳುವರಿ ಕಮ್ಮಿ ಆಯಿತು, ಇನ್ನೊಂದು 20 ಚೀಲದ್ದು ಒಳ್ಳೆ ಇಳುವರಿ ಬಿದ್ದಿದೆ. ಖುಷಿಯಾಗುತ್ತೆ, ರೈಟ್ ಇಲ್ಲ ಬಟ್ ಆದರೆ ಆ ಬೆಳೆ ನೋಡಿ ಖುಷಿ ಆಗುತ್ತೆ. ರೈತರಿಗೆ ಏನಪ್ಪ ಅಂದ್ರೆ ಮೇನ್ ಮೇಜರ್ ಬೇಕಾಗಿರೋದೇ ಅದು. ನಾವು ಮಾಡೋ ಬೆಳೆ ರೈಟ್ ಸಿಗುತ್ತೆ ಅಂತ ಯಾರು ಯೋಚನೆ ಮಾಡೋಕ್ಕಿಂತ ಹೆಚ್ಚು ಬೆಳೆ ಬರಬೇಕು ನೋಡ್ಬೇಕು ಅಂತ. ಅದರಿಂದ ನಾವು ಮಾಡಿರೋ ಬೆಳೆಯಲ್ಲಿ ಒಂದು ಸಮಾಧಾನ ಇದೆ, ಒಳ್ಳೆ ಇಳುವರಿ ಬಂದಿದೆ, ಅದು ಒಂದು ಖುಷಿ ಆಗುತ್ತೆ. ನಿಮ್ಮ ಜಮೀನೇನಿತ್ತು ಇಲ್ಲಿ, ನಿಮಗೆ ನೀರಾವರಿ ಸೌಲಭ್ಯ ಇತ್ತು ಹೆಂಗೆ? ಸರ್ ಅದೇ ನಾನು ಬೆಂಗಳೂರು ಬಿಟ್ಟು ಬಂದ್ಮೇಲೆ ನೀರಾವರಿ ಸೌಲಭ್ಯದ ಬಗ್ಗೆ ಗಮನ ಹರಿಸಿದ್ದು, ಕೊಳವೆ ಬಾವಿ ಕೊರೆಸಿದ್ದು. ಅವಾಗ ಕೊರೆಸಿದಾಗ ಒಳ್ಳೆ ನೀರು ಬಂತು, ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು. ಮತ್ತೆ ಏನು ಹೊಸ ಬಾವಿ ಕೊರೆಸೋಣ ಅನ್ನೋ ಪ್ರಯತ್ನದಲ್ಲಿ ಇದ್ದೆವು. ಆದರೆ 2018 ಒಂದು ಸಖತ್ ಒಳ್ಳೆ ಮಳೆ ಆಯ್ತು. ವರ್ಷ ಮಳೆ ಆದಾಗಿಂದ ಬೋರು ಉತ್ತಮವಾಗಿ ರಿಕವರಿ ಆಗಿ ತುಂಬಾ ಒಂದು 10-11 ಜೆಟ್ಟು ಕಬ್ಬಿಣ ಜೆಟ್ಟು ಹೊಡೆಯುತ್ತೆ. ತುಂಬಾ ಒಳ್ಳೆ ನೀರಿದೆ, ಸುಮಾರು 4-5 ಎಕರೆ ನೀರು ಮೇಂಟೈನ್ ಮಾಡೋವಷ್ಟಿದೆ. ಬಟ್ ಸರಿಯಾದ ರೀತಿ ರೈತರಿಗೆ ಕರೆಂಟ್ ವ್ಯವಸ್ಥೆ ಒಂದು ಆಗ್ಬಿಟ್ರೆ ಬೇರೆ ಏನು ರೈತರ ಸಮಸ್ಯೆಗಳಾಗಲ್ಲ. ಹಳ್ಳಿಲಿ ನೆಮ್ಮದಿ ಜೀವನ ಮಾಡೋಕ್ಕೆ ಏನು ಇವತ್ತಿನ ಇದರಲ್ಲಿ ಕೊರತೆ ಇಲ್ಲ. ಹೇಳ್ದಂಗೆ 2-3 ಹಸುಗಳು ಮಾಡ್ಕೊಂಡು ತುಂಬಾ ಜನ ಚೆನ್ನಾಗಿ ಬದುಕ್ತಿರೋದು ನಾವು ನೋಡ್ತಾ ಇದ್ದೀವಿ ದಿನನಿತ್ಯ. ಅದರಿಂದ ನಾವು ತುಂಬಾ ಆಸೆ ಪಟ್ಟು ಏನೋ ಮಾಡೋದ್ರ ಬದಲು ಇರೋ ಜೀವನಕ್ಕೆ ನೆಮ್ಮದಿ ಜೀವನಕ್ಕೆ ಏನ್ ಬೇಕಾದ ಹಳ್ಳಿಲಿ ಇದೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ತೆಂಗನ್ನು ಹಾಕಿ 8 ವರ್ಷ ಆಯ್ತು, ಮತ್ತೆ ಯಾವ ತಳಿ ಹಾಕಿದ್ರಿ? ಸರ್ ಅದು ನಮ್ದು ಮಾಮೂಲಿ ತಿಪ್ಟೂರ್ ಅದೇ ನಾಟಿ ತಳಿನಿಯ ಅದು ಇಲ್ಲಿ ನಮ್ಮ ಮನೆ ಹತ್ರ ಹಾಕಿ ಒಂದು 5 ವರ್ಷ ಕಂಪ್ಲೀಟ್ ಆಗಿ ಬಂತು. ಇನ್ನ ಸ್ವಲ್ಪ ಹಳೆ ಮರಗಳಿದೆ, ಅದೆಲ್ಲ ಒಳ್ಳೆ ರೀತಿ ಫಸಲಿದೆ. ಈ ದಿವಸ ಎಲ್ಲ ಫಸಲಿದೆ, ಈಗ ನೀವು ನೋಡಿದ್ರಿ ಒಂದು 4-5 ಮರ ಯಾವ ರೀತಿ ಫಸಲುಗಳು ಬಿಟ್ಟಿದೆ. ಒಂದೊಂದು ಒಂದೇದು ಕಮ್ಮಿ ಅಂದ್ರು 40-50 ಎಳ್ನೀರ್ ತನಕ ಬಿಟ್ಟಿದೆ. ಆ ತರ ಈಗ ಎಲ್ಲ ರಿಕವರಿ ಆಗ್ತಿರೋದು, ಈಗ ಹೊಸ ದಶ ಹೊಂಟಿರೋದ್ರಿಂದ ಎಲ್ಲ ಒಳ್ಳೆ ಇಳುವರಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದೀವಿ ಸರ್. ಯಾವ ತಳಿ ಹಾಕಿದ್ರಿ? ಲೋಕಲ್ ಲೋಕಲ್ ಲೋಕಲ್ ತಿಪ್ಟೂರು. ಎಲ್ಲಿ ತಂದ್ರೆ ಗಿಡಗಳ? ಅದು ನಾವೇ ನಮ್ಮ ಹಳೆ ಮರದಲ್ಲಿ ತೆಂಗನ್ನ ತೆಗೆದು ನಾವೇ ನೆಟ್ಟು ಅದನ್ನ ಮೊಳಕೆ ಎಲ್ಲ ಆದ್ಮೇಲೆ ನಾವೇ ಇಲ್ಲೇ ಸ್ವತಃ ನೆಟ್ಟಿದ್ದು. ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟು ತೆಂಗನ್ನ ನಾಟಿ ಮಾಡ್ಕೊಂಡಿದ್ರಿ? ನಾವು ಇವಾಗ ಪ್ರೆಸೆಂಟ್ 28-30 ಅಡಿ ಕೊಟ್ಟಿದೀವಿ. ಬಟ್ ಹಿರಿಯರು ಹೇಳೋದು ಕುಂಟಿಗೆ ಒಂದೇ ತೆಂಗು ಹಾಕ್ಬೇಕು ಅಂತ. ಬಟ್ ಈಗಿನ ಜನರೇಷನ್ ಏನಾಗ್ಬಿಟ್ಟಿದೆ, ಮಿಶ್ರ ಬೆಳೆ ಏನು ಬೆಳೀತಿಲ್ಲ ತೆಂಗೊಳಗೆ, ಅದರಿಂದ ತೆಂಗುನೇ ಮೇನ್ ಮೇಜರ್ ಬೆಳೆಗಳು ಮಾಡ್ಕೊಬಿಟ್ಟಿದ್ದಾರೆ. ಹಂಗಾಗಿ ನಾವು ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು 30 ಡಿಸ್ಟೆನ್ಸ್ ಅಲ್ಲಿ ಮಾಡಿದ್ವು. ಸಮಸ್ಯೆ ಇಲ್ಲ, ನಮ್ದು ಸ್ವಲ್ಪ ಕಲ್ಲು ಜರ್ಗಿರೋ ಭೂಮಿ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ, ಎಲ್ಲ ಒಳ್ಳೆ ರೀತಿ ತೆಂಗೆಲ್ಲ ಚೆನ್ನಾಗಿದೆ. ಪ್ರೆಸೆಂಟ್ ಇವಾಗ ನಿಮಗ್ ನೋಡಿರೋ ತೋಟ ಆತರ ಪ್ರೆಸೆಂಟ್ ಚೆನ್ನಾಗಿದೆ ಸರ್. ಈಗ ತೆಂಗು ಹಾಕಿ 5 ವರ್ಷ ಆಯ್ತು ಅಂತ ಹೇಳಿದ್ರೆ ನಾವು ಕೂಡ ನೋಡಿದ್ವಿ, ಗಿಡಗಳು ಬಹಳ ಚೆನ್ನಾಗಿ ಬಂದಿದ್ದಾವೆ, ಫಸಲು ಕೂಡ ಚೆನ್ನಾಗಿ ಆಗ್ತಾ ಇದೆ. ಇಷ್ಟು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಗಿಡಗಳಿಗೆ ಏನೇನು ಆರೈಕೆ ಮಾಡ್ತೀರಿ ಸರ್? ಪ್ರತಿ ವರ್ಷ ಒಂದು 2 ಟೈಮು ತಿಪ್ಪೆ ಗೊಬ್ಬರ ಜೊತೆ ಎಲ್ಲ ರೀತಿ ಬೇವಿನ ಹಿಂಡಿ ಈ ಥರ ಎಲ್ಲಾನು ಕೊಟ್ಕೊಂಡು ಅದ್ರ ಜೊತೆಗೆ ಸರಿಯಾಗಿ ನವಂಬರಿಂದ ನಮಗೆ ಅಕ್ಟೋಬರ್ ಎಂಡಲ್ಲಿ ಬೇಸಿಗೆ ಟೈಪು ಬಿಸಿಲು ಸ್ಟಾರ್ಟ್ ಆಗುತ್ತೆ. ಅವಾಗಿಂದ 15 ದಿವಸಕ್ಕೆ ಒಂದ್ಸರಿ ಒಳ್ಳೆ ರೀತಿ ಅದವಾಗಿ ಹೊಲಕ್ಕೆ ತೋಟಕ್ಕೆ ನೀರು ಕಟ್ಟೋದಿರ್ಬೋದು ಅಥವಾ ಪಾತಿ ಮಾಡಿ ದೊಡ್ಡದಾಗಿ ನೀರು ಹಾಕೋದಿರ್ಬೋದು ಈ ಥರ ಎಲ್ಲ ಒಳ್ಳೆ ರೀತಿ ಮಾಡೋದ್ರಿಂದ ತೆಂಗಿನ ಮರಗಳು ಆ ಬಿಸಿಲು ಟೈಮಲ್ಲೂ ಅವು ತನ್ನ ಅಸ್ತಿತ್ವಗಳನ್ನ ಕಳ್ಕೊಳ್ಳಲ್ಲ, ಒಳ್ಳೆ ರೀತಿ ಉಳಿಸ್ಕೊಳ್ತವೆ. ಅದು ನೆಕ್ಸ್ಟ್ ವರ್ಷಕ್ಕೆ ತೆಂಗಿನ ಮರದ ಮೇಲೆ ಸ್ವಲ್ಪ ಫಸಲು ಕೊಡೋಕ್ಕೆ ಒಳ್ಳೆ ರೀತಿ ಪ್ರಭಾವ ಬೀರುತ್ತೆ. ಕೊಟ್ಟಿಗೆ ಗೊಬ್ಬರ ನೀರು ಇದೆಲ್ಲ ಹೆಂಗೆ ನಿರ್ವಹಣೆ ಮಾಡ್ತೀರಿ ಸರ್? ಅದೆಲ್ಲ ನಾವೇ ಮಾಡ್ತೀವಿ, ಅದಕ್ಕೆಲ್ಲ ಏನು ಲೇಬರ್ಸ್ ಎಲ್ಲ ಏನು ಕರ್ಕೊಳ್ಳಲ್ಲ, ಅದೆಲ್ಲ ನಾವೇ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲ ನಮಗೆ. ಅದು ಪ್ರತಿಯೊಂದು ಲೈನ್ ಟು ಲೈನ್ ಟ್ರಿಪ್ ಎಲ್ಲ ಮಾಡಿದ್ವಿ. ಮತ್ತೆ ಈಗ ಜೋಳ ಆ ಥರ ಏನಾರು ಒಳಗಡೆ ಏನಾದ್ರು ಮಿಶ್ರ ಬೆಳೆ ಮಾಡಿದರೆ ಪ್ರತಿ ಸಾಲಿಗೂ ನೀರು ಹೋಗೋದ್ರಿಂದ ತೋಟ ಯಾವಾಗಲೂ ತನುವಾಗಿರುತ್ತೆ. ಅದರಿಂದ ಸಾಧ್ಯವಾದಷ್ಟು ತೋಟದೊಳಗೆ ಏನಾದ್ರು ಮಿಶ್ರ ಬೆಳೆ ಮಾಡೋಕ್ಕೆ ಚಿಕ್ಕಬಿಟ್ಟದು ಈ ಆಲೂಗಡ್ಡೆ ಈ ಥರದ್ದೆಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದು, ಬೆಳೆನೂ ಬರುತ್ತೆ ಮತ್ತು ತೋಟನೂ ಚೆನ್ನಾಗುತ್ತೆ. ತೆಂಗಿನಲ್ಲಿ ಏನೇನು ಮಿಶ್ರ ಬೆಳೆ ಮಾಡ್ತೀರಿ? ನಾವು ಯಥೇಚ್ಛವಾಗಿ ಆಲೂಗಡ್ಡೆ ಬೆಳಿತೀವಿ, ಆಮೇಲೆ ಶುಂಠಿ ಇರುತ್ತೆ. ಜೋಳ ಅಂದ್ರೆ ನಾವು ಮೇತೆವರೆಗೂ ಬಿಡಲ್ಲ, ಹಸಿರು ಬಡಾವಣೆ ಕೊಡೋದು ಇಲ್ಲ ನಮ್ ದನ ಕರುಗಳಿಗೆ ತಾಕೋದು ಈ ತರ ಮಾಡ್ಬಿಡ್ತೀವಿ ಸರ್. ಈಗ ನೆರಳಾಗ್ತಾ ಇಲ್ವ ತೆಂಗಲ್ಲಿ? ನೆರಳಾಗ್ತಾ ಇದೆ ಸರ್, ಆದ್ರೂ ಆಲೂಗಡ್ಡೆ ಶುಂಠಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಸರ್. ಬರ್ತಾ ಇದೆ, ಏನ್ ಸಮಸ್ಯೆ ಇಲ್ಲ. ಆಲೂಗಡ್ಡೆ ಏನು ಮುಂಗಾರಲ್ಲಿ ಹಾಕ್ತೀರಾ ಅಥವಾ ಬೇಸಿಗೆ ಬೆಳೆ ಹಾಕ್ತೀರಾ? ಸರ್ ಜಾಸ್ತಿ ಬೇಸಿಗೆ ಬೆಳೆ ಹಾಕ್ತೀವಿ. ಮುಂಗಾರಲ್ಲಿ ಜೋಳಕ್ಕ ಅಥವಾ ಸುಮ್ಮನೆ ಅಪ್ಚಣಿ ಏನಾರ ಚೆಲ್ಬಿಟ್ಟು ತೋಟ ಗೊಬ್ಬರ ಮಾಡ್ಬಿಡ್ತೀವಿ. ಪ್ರತಿ ವರ್ಷ ಹಂಗೆ ಮಾಡ್ತೀವಿ. ಸರ್ ಈ ಬೇಸಿಗೆ ಆಲೂಗಡ್ಡೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ರ ತೇಜಸ್? ಸುಮಾರು ಒಂದು 3-4 ವರ್ಷದಿಂದ ಕಂಟಿನ್ಯೂ ಇದೆ, ಹಂಗೆ ಕಂಟಿನ್ಯೂ ಆಯ್ತಾ ಬರ್ತಾ ಇದೆ ಸರ್. ಮುಂಗಾರಲ್ಲಿ ಆಲೂಗಡ್ಡೆ ಬೆಳ್ಕೊಳ್ಳೋದು ಒಳ್ಳೇದು, ಬೇಸಿಗೆಲ್ಲಿ ಬೆಳೆಯೋದು ಒಳ್ಳೇದು? ಸರ್ ಆಲೂಗಡ್ಡೆ ಬಗ್ಗೆ ನಮ್ಕಿಂತ ಬ್ರದರ್ ಸ್ವಲ್ಪ ಜಾಸ್ತಿ ಅನುಭವ. ಈಗ ಬಯಲು ಪ್ರದೇಶ ಐತೆ ಅಂದ್ರೆ ಮಾಮೂಲಿ ಟೈಮಲ್ಲಿ ಬೆಳೆಯದೆ ಒಳ್ಳೇದು. ತೋಟದೊಳಗೆಲ್ಲ ಬೆಳಿತೀವಿ ಅಂದಾಗ ಬೇಸಿಗೆಲ್ಲಿ ಬೆಳೆದ್ರೆ 2+ ಆಗುತ್ತೆ. ತೆಂಗಿನ ಮರಕ್ಕೆ ನೀರು ಆಗುತ್ತೆ, ಗೊಬ್ಬರನೂ ಆಗುತ್ತೆ, ಈ ಕಡೆ ಬೆಳೆನೂ ಆದಂಗೆ ಆಗುತ್ತೆ, ನಮ್ ಟೈಮು ಸೇವ್ ಆಗುತ್ತೆ. ಅದರಿಂದಾಗಿ ಬೇಸಿಗೆ ಟೈಮಲ್ಲಿ ತೋಟಕ್ಕೆ ಹಾಕಿಳೋದು ಬೆಸ್ಟ್ ಆಗುತ್ತೆ. ಆಲೂಗಡ್ಡೆ ಈ ಮುಂಗಾರಲ್ಲಿ ಒಳ್ಳೆ ರೇಟ್ ಸಿಗುತ್ತೋ ಬೇಸಿಗೆಲ್ ಸಿಗುತ್ತಾ? ಸರ್ ರೈಟ್ ಇಂದು ಯಾವ ಬೆಳೆಗೂ ನಾವು ಇದೇ ಸರಿ ಅಂತ ಹೇಳಕ್ಕೆ ಆಗ್ತಾ ಇಲ್ಲ. ಇವಾಗ ಎರಡೂ ಕಡೆಲೂ ಬ್ಯಾಲೆನ್ಸ್ ಆಡ್ತಾ ಇದೆ. ಒಳ್ಳೆ ರೈಟ್ ಬರೋ ಟೈಮಲ್ಲಿ ರೈಟ್ ಬರ್ತಾ ಇಲ್ಲ. ಈಗ ಎಕ್ಸಾಂಪಲ್ ಶುಂಠಿನೇ ಇರ್ಬೋದು, ಆಲೂಗಡ್ಡೆನೇ ಇರ್ಬೋದು, ಏನೋ ನಿರೀಕ್ಷೆ ಇಟ್ಕೊಂಡು ಈಗ ಲಾಸ್ಟ್ ಮಂತ್ 2,500 ಇದ್ದದ್ದು ಆಲೂಗಡ್ಡೆ ಇವಾಗ 1,200-1,300 ಬಂದಿದೆ. ಅದರಿಂದ ರೈತರು ಏನೇ ಒಂದು ಬೆಳೆಗೂ ಇಷ್ಟೇ ಸರಿ ಅಂತ ನಿರೀಕ್ಷೆ ಇಡಕ್ಕೆ ಆಯ್ತಾ ಇಲ್ಲ. ನಾವು ಏನು ಕೊಬ್ಬರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೆ ಸೆಂಟ್ರಲ್ ಗೌರ್ಮೆಂಟು, ಆ ಥರ ಈ ಶುಂಠಿಗೆ, ಏಕೆಂದ್ರೆ ಶುಂಠಿ ಆಲೂಗಡ್ಡೆನೆ ಜಾಸ್ತಿ ಔಟ್ ಸೈಡ್ ಹೋಗೋದು, ಈ ಬೆಳೆಗಳಿಗೂ ಆತರ ಘೋಷಣೆ ಮಾಡ್ಬಿಟ್ರೆ ರೈತರು ನೆಮ್ಮದಿಯಾಗಿ ಇನ್ನು ಬೆಳೆಗಳಿಗೆ ಜಾಸ್ತಿ ಸ್ವಲ್ಪ ಸಮಾಧಾನಕರವಾಗಿ ಬೆಳೆ ಬೆಳೀತಾರೆ, ಅವರಿಗೂ ಸ್ವಲ್ಪ ಸಹಕಾರ ಆಗುತ್ತೆ. ಈ ಸರಿ ತುಂಬಾ ಜನ ಲಾಸ್ ಆಗಿದ್ದಾರೆ ಶುಂಠಿಯಿಂದ, ತುಂಬಾ ಜನ ಹೇಳಕ್ಕಾಗಲ್ಲ ಅಷ್ಟು ಲಾಸ್ ಆಗಿದ್ದಾರೆ. ಅದ್ರನ್ನೆಲ್ಲ ಸರ್ಕಾರ ಅವರಿಗೆ ಒಳ್ಳೆ ರೀತಿ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಅವರು ಖಂಡಿತವಾಗ್ಲೂ ರೈತರು ಯಾರು ಇದು ಮಾಡಲ್ಲ, ಎಲ್ಲ ಒಳ್ಳೆ ರೀತಿ ಬೆಳೆಗಳನ್ನ ಬೆಳೆಯಕ್ಕೆ ಇಷ್ಟಪಡ್ತಾರೆ. ಮತ್ತೆ ಮೇನ್ ಕೆ ಬಿ ಅವ್ರ ಪಾಪ ಅವ್ರದ್ದು ಲೈನ್ಮೆನ್ಗಳ ಪ್ರಾಬ್ಲಮ್ ಅಥವಾ ಜೈ ಅವ್ರ ಪ್ರಾಬ್ಲಮ್ ಅಂತಲ್ಲ, ನಮಗೆ ಸರಿಯಾದ ರೀತಿ ಒಂದು 8 hour ದಿವಸಕ್ಕೆ ಕರೆಂಟ್ ಅನ್ನು ಕೊಟ್ಬಿಟ್ರೆ ಯಾವ ರೈತರು ಯಾರ ಮುಂದೋಗಿ ಕೈ ಚಾಚ ಅಂತ ಸಂಭವನೇ ಬರಲ್ಲ ಅನ್ನೋದೊಂದು ನಮ್ಮ ಅನುಭವ. ಯಾಕೆಂದ್ರೆ ಮಳೆ ಎಲ್ಲಾ ಟೈಮು ಮಳೆ ಆಗಲ್ಲ, ಬಾವಿ ಅನ್ನೋದೊಂದು ಸ್ವಲ್ಪ ಓಡಬೇಕಾಗುತ್ತೆ, ದನಕರು ನೀರು ಕುಡಿಯಕ್ಕಿರ್ಬೋದು, ತೋಟಗಳಿಗಿರ್ಬೋದು. ಈಗ ಸರಿಯಾದ ರೀತಿ ತೋಟಗಳಿಗೆ ಒಂದು 15 ದಿವಸ ನೀರು ಬಿಡೋದ್ರೆ ತೋಟಗಳು ಫುಲ್ ವೀಕ್ ಆಗ್ಬಿಡ್ತವೆ, ಅಡಿಕೆ ಎಲ್ಲ ಇರ್ಬೋದು ತುಂಬಾ ವೀಕ್ ಆಗ್ಬಿಡ್ತವೆ. ಅದರಿಂದ ಸರಿಯಾದ ರೀತಿ ರೈತರಿಗೆ ಒಂದ್ ಸ್ವಲ್ಪ ಕೆ ಬಿ ಕಡೆಯಿಂದ ಸಹಕಾರ ಸಿಕ್ತು ಅಂದ್ರೆ, ಅದ್ರ ಜೊತೆ ಬೆಂಬಲ ಬೆಲೆಗಳು ಸಿಕ್ತು ಅಂದ್ರೆ ಯಾವ ರೈತರು ಸಹ ಏನ್ ಲಾಸ್ ಮಾಡ್ಕೊಳ್ಳೋ ಅಂತ ಸಂಭವಗಳು ಬರಲ್ಲ. ಈಗ ರಾಗಿ ಇರ್ಬೋದು, ರಾಗಿಗೂ ಬೆಂಬಲ ಬೆಲೆ ಇದೆ. ರೈತರು ಎಲ್ಲ ಮೊದ್ಲು ತರ ಇಲ್ಲ, ಇವಾಗ ಎಲ್ಲ ಆಧುನಿಕತೆಯಿಂದ ಒಳ್ಳೆ ಬೆಳೆಗಳು ಬೆಳೆಯಕ್ಕೆ ಎಲ್ಲ ಟ್ರೈ ಮಾಡ್ತಾ ಇದಾರೆ. ಯಾರು ನೆಗ್ಲೆನ್ಸಿ ಇಲ್ಲ, ಎಲ್ಲ ಊರಲ್ಲಿ ಪ್ರತಿಯೊಬ್ಬರು ನೋಡ್ಬೋದು. ಮೊದ್ಲೆಲ್ಲ ಸಿಟಿಲಿ ಎಲ್ಲ ಒಬ್ರು RCC ಮನೆ ಕಟ್ಟಿರೋರು, ಇವಾಗ ಹಳ್ಳಿ ಪ್ರತಿ ಹಳ್ಳಿಲೂ RCC ಮನೆ ಕಟ್ಟಿದ್ದಾರೆ. ರೈತ ಹಳ್ಳಿ RCC ಮನೆ ಕಟ್ಕೊಂಡು ಒಳ್ಳೆ ಐಶಾರಾಮಿ ಜೀವನಗಳನ್ನೇ ಮಾಡ್ತಾ ಇದಾರೆ ಎಲ್ಲಾರು. ಅದರಿಂದ ನಾವು ಏನ್ ಹೇಳ್ತೀವಿ ಅಂದ್ರೆ, ಪ್ರತಿಯೊಬ್ರು ಜಮೀನಿಗೆ ನೋಡಿ ಮಾಡ್ಬೇಕಾದ್ರೆ, ಬಂಡವಾಳ ಹಾಕ್ಬೇಕಾದ್ರೆ ಅದು ಯಾವ ಟೈಮಿಗೆ ಏನು ಅಂತ ನೋಡಿ ಮಾಡೋದು ಉತ್ತಮ. ಮತ್ತೆ ಸರಿಯಾದ ಟೈಮಿಗೆ ಅದಕ್ಕೆ ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು. ಈಗ ಜ್ವಾಳಕ್ಕೆಲ್ಲ ಔಷಧಿ ಬರ ಹೊಡೆಯಬೇಕು, ಹುಳಗಳು ತುಂಬಾ ವಿಪರೀತ ಆಗಿದಾವೆ. ಅದೆಲ್ಲ ಸರಿಯಾದ ಟೈಮಿಗೆ ಸಿಂಪಡಣೆ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ರೀತಿ ಲಾಭ ಸಿಗುತ್ತೆ ಅನ್ನೋದು ಒಂದು ಇದು. ಮತ್ತೆ ನಾವು ಬೆಳೆ ಬೆಳಿತೀವಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಗೊಬ್ಬರ ಹಾಕ್ತಲೆಯಾ ಅಥವಾ ಸರಿಯಾದ ಸಮಯಕ್ಕೆ ನೀರು ಬಿಡದಲೆಯಾ ಔಷಧಿ ಸಿಂಪಡಣೆ ಮಾಡದಲೆ ಹೋದ್ರೆ ಆ ಬೆಳೆಗಳು ಸಕ್ಸಸ್ ಆಗಕ್ಕಾಗಲ್ಲ, ಅದರಿಂದ ರೈತರ ಲಾಸ್ ಆಗುತ್ತೆ. ನಾವು ಮಾಡೋ ಕೆಲಸನ ಸರಿಯಾದ ಸಮಯಕ್ಕೆ ಸರಿಯಾಗಿ ಹೋಯ್ತಾ ಮಾಡ್ತಾ ಹೋದ್ರೆ ಸರಿಯಾಗುತ್ತೆ ಎಲ್ಲ. ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸವನ್ನ ಮಾಡಬೇಕು. ಈ ಶುಂಠಿ ಬಗ್ಗೆ ಬಹಳ ವಿಶೇಷವಾದಂತ ಒಂದು ಆಸಕ್ತಿ ಅಂತ ಹೇಳಿದ್ರಿ, ಯಾಕೆ ಶುಂಠಿ ಬಗ್ಗೆ ಅಷ್ಟೊಂದು ಆಸಕ್ತಿ ಬಂತು ನಿಮ್ಗೆ? ಸರ್, ಅದು ಫಸ್ಟ್ ಟೈಮ್ ಆಗ್ತಾಗ ತುಂಬಾ ಫೇಲ್ಯೂರ್ ಆಗ್ಬಿಟ್ಟಿದೆ. ತುಂಬಾ ರೋಗ ಬಂದು, ಬೆಲ್ಲದ ರೋಗ ಬಂದು ತುಂಬಾ ಲಾಸ್ ಆಯ್ತು. ಮತ್ತೆ ನೋಡಿದಾಗ ಒಂಥರ ಇದಾಯ್ತು. ಅದರಿಂದ ನೆಕ್ಸ್ಟ್ ವರ್ಷಕ್ಕೆ ಏನೋ ಒಂದು ಹೊಸದಾಗಿ ಯಾವ ತರ ಮಾಡಬಹುದು, ಯಾವ್ಯಾವ ತರ ಅಂತ ನನಗೆ ನಾನೇ ವೈಯಕ್ತಿಕವಾಗಿ ಈ ಸಲ ಈ ತರ ಮಾಡಿದ್ ಮುಂದಿನ ಸಲ ನೆಕ್ಸ್ಟ್ ಚೇಂಜ್ ಮಾಡಿದ್ರೆ ಏನೋ ಆತರ ಇರುತ್ತೆ. ಆಮೇಲೆ ಅದ್ರ ಜೊತೆ ನಮ್ಮ ಸ್ನೇಹಿತರು ಶಾಂತಿರಾಮದಲ್ಲಿ ಒಂದು ಅಂಗಡಿ ಇಟ್ಟಿದ್ದಾರೆ, ಕೋ ಬ್ರದರು ಪಾರ್ಥ ಅಂತ ಹೇಳ್ಬಿಟ್ಟು, ಶ್ರೀಕಂಠೇಶ್ವರ ಟ್ರೇಡರ್ಸ್. ಅವರು ಸ್ವಲ್ಪ ಸಲಹೆಗಳು ಕೊಟ್ರು, ಈ ತರ ಮಾಡಿ ಗ್ಯಾಪ್ ಅಲ್ಲಿ ಮತ್ತೆ ಇಷ್ಟ ದಿವಸ ಕರೆಕ್ಟ್ ಸರಿಯಾದ ಸಮಯಕ್ಕೆ ನೀವು ಔಷಧಿ ಸಿಂಪಡಣೆ ಮಾಡಿರೋದಿರ್ಬೋದು, ಮತ್ತೆ ಮಣ್ಣಾಕ್ಸೋದಿರ್ಬೋದು, ಎಲ್ಲ ಸರಿಯಾದ ಟೈಮಿಗೆ ಮಾಡಿ ಅಂತ. ಅದನ್ನೆಲ್ಲ ಪ್ರತಿ ವರ್ಷ ಇಂಪ್ರೂವ್ಮೆಂಟ್ ಮಾಡ್ಕೋತಾ ಹೋಯ್ತಾ ಹೋಯ್ತಾ ನಮಗೊಂದು ಒಳ್ಳೆ ಅನುಭವಗಳಾಗಿ ಈಗ ಒಳ್ಳೆ ಬೆಳೆಗಳು ಬರ್ತಾ ಇದೆ. ಎಷ್ಟು ವರ್ಷದಿಂದ ಶುಂಠಿ ಬೆಳೀತಾ ಇದ್ರಿ? ಸರ್, ಒಂದು 10-12 ವರ್ಷದಿಂದ ಬೆಳೀತಾ ಇದೀವಿ. 10-12 ವರ್ಷದಿಂದ ನಿರಂತರವಾಗಿ ಪ್ರತಿ ವರ್ಷನ ಬೆಳೀತೀರಿ? ಮಧ್ಯದ ಒಂದು 2 ವರ್ಷ ಗ್ಯಾಪ್ ಇತ್ತು, ಸ್ವಲ್ಪ ಬಿಸಿ ಆಗಿ, ಹಂಗ್ ಬಿಟ್ರೆ ಪ್ರತಿ ವರ್ಷನೂ ಇದೆ ಸರ್. ಈಗ ಕಳೆದ ವರ್ಷ 70 ಚೀಲ ಹಾಕಿದ್ರೆ ಅದ್ರಲ್ಲಿ 20 ಚೀಲ ಬಾರಿ ಚೆನ್ನಾಗಿ ಬಂತು, ಇನ್ನೊಂದು 50 ಚೀಲ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ. ಚೆನ್ನಾಗಿ ಬರಲಿಲ್ಲ ಅಂದ್ರೆ ಏನಾಗ್ಬಿಡ್ತು ಅಂದ್ರೆ ಹೆಚ್ಚೆಚ್ಚವಾಗಿ ಮಳೆ ಆಗ್ಬಿಡ್ತು. ಕೆರೆ ಹಿಂಭಾಗ ನಾವು ಒಂದು ಇದ್ ಮಾಡಿದ್ರಿಂದ ಅಲ್ಲಿ ನಾವು ಒಂದು 1000 ಚೀಲ ಇಳುವರಿ ನಿರೀಕ್ಷೆ ಇಟ್ಟಿದ್ದೆವು. ಅದು ಒಂದು 550-600 ಚೀಲಕ್ಕೆ ಮಾತ್ರ ಸ್ಟಿಂಕನ್ ಆಗ್ಬಿಡ್ತು. ಏನು ಅಂದ್ರೆ ಮಳೆ ಕೆರೆಗಳೆ ಹಳ್ಳ ಸ್ವಲ್ಪ ಅದು ರಿಸ್ಕಿ ಪ್ಲೇಸ್, ಬಟ್ ಆ ಪ್ಲೇಸ್ ಬೆಳಿಲೇಬೇಕು ಅಂತ ಒಂದು ಚಾಲೆಂಜ್ ತಗೊಂಡ್ ಬೆಳೆದು. ಆ ಚಾಲೆಂಜ್ ತಗೊಂಡ್ ಬೆಳೆದದ್ದು ಒಂದು ಸಕ್ಸಸ್ಫುಲ್ ಅಂತಲೇ ಅನ್ಬೇಕು ನಾವು, ಅದನ್ನ ಫೇಲ್ಯೂರ್ ಅನ್ನಂಗಿಲ್ಲ. ಯಾಕೆಂದ್ರೆ ಆ ಪ್ಲೇಸ್ ಅಲ್ಲಿ ನಮಗೆ ತುಂಬಾ ಜನ ಸಲಹೆ ಹೇಳಿದ್ರು, ನಿಮಗೆ ಯಾಕೆ ತಲೆಕೆಟ್ಟಿದ್ಯಾ, ಇಲ್ಲಿ ಯಾಕೆ ಮಾಡಕ್ ಹೋಗ್ತಾ ಇದ್ರ ಅಂತ. ಬಟ್ ಅದನ್ನೆಲ್ಲ ನಾವು ಇದ್ ಮಾಡಿ ನೋಡಿದ್ರಿಂದ ಅದು ನಮಗೆ ಸಕ್ಸಸ್ಫುಲಿ ಆಯ್ತು. ಬಟ್ ನಮ್ಮ ನಿರೀಕ್ಷೆ ಇದ್ದದ್ದು ಇನ್ನೂ ಎಚ್ಚೆತ್ತವಾಗಿ ಇಳುವರಿ ಬರಬೇಕಾಯಿದು ಅಂತ. ಬಟ್ ಮಳೆ ಇಷ್ಟೊಂದು ಸಂಭವಿಸುತ್ತೆ ಅಂತ ನಾವು ಅನ್ಕೊಂಡಿರ್ಮೇಲೆ ನಿರೀಕ್ಷೆ ಮೀರಿ ಮಳೆ ಆಗಿದ್ದರಿಂದ ಸ್ವಲ್ಪ ಅದು ಫೇಲ್ ಆಯಿತು. ಅದು ಬಿಟ್ಟು ಬೇರೆ ಇನ್ನೊಂದು ಫ್ಲಾಟ್ ಮಾಡಿದ್ದು, ಆ ಫ್ಲಾಟು ನಾನೇ ಪ್ರತಿಯೊಂದು ಔಷಧಿ ಹೊಡೆಯೋದ್ರಿಂದ ಒಬ್ರು ಲೇಬರ್ ಇಲ್ಲ, ಮಣ್ಣಾಕಕ್ಕೆ ಮಾತ್ರ ಲೇಬರ್ ಅಷ್ಟೇ, ಪ್ರತಿಯೊಂದಕ್ಕೂ ನಾನೇ ಮಾಡಿದ್ದು. ಅದು ತುಂಬಾ ಸೂಕ್ತವಾಗಿ ತುಂಬಾ ಅತ್ಯುತ್ತಮವಾಗಿ ಬಂದಿದೆ. ಒಂದು 17 ಚೀಲ ಹಾಕಿದ್ದು, 17 ಚೀಲದಲ್ಲಿ ಒಂದು 380-400 ಚೀಲ ಆಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಆತರ ಒಳ್ಳೆ ಬೆಳೆ ಬಂದಿದೆ. ಒಳ್ಳೆ ಬೆಳೆ ಇದೆ, ಬೆಲೆ ಇಲ್ಲ. ಬೆಲೆ ಇಲ್ಲ ರೈತರಿಗೆ ನೋಡಿ, ಒಂದು ಏನೋ ಒಂದು ಎಫೆಕ್ಟ್ ಹಾಕಿ ಹಗಲು ರಾತ್ರಿ ಒಂದು ನೀರು ಕಟ್ಟಿ ಎಲ್ಲ ಮಾಡಿದೀವಿ, ಬಟ್ ಈಗ ಬೆಲೆ ಇಲ್ಲ. ಅಲ್ಪ ಸ್ವಲ್ಪ ಸರ್ಕಾರ ಒಂದು ಬೆಂಬಲಿತ ಬೆಲೆ ಘೋಷಿಸ್ಬಿಟ್ರೆ ರೈತರು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಒಂದು ನೆಕ್ಸ್ಟ್ ಕಾನ್ಸೆಪ್ಟ್ ಮಾಡ್ಕೊಳಕ್ಕೆ, ನೆಕ್ಸ್ಟ್ ಬೆಳೆ ಮಾಡಕ್ಕೆ ಒಂದು ಪ್ಲಾನ್ ಸಿಗುತ್ತೆ. ಈಗ 1000 ರೂಪಾಯಿ ಬರುತ್ತೆ, 1.5 ಸಾವಿರ ಬರುತ್ತೆ, 2.5 ಸಾವಿರ ಬರುತ್ತೆ. ಲಾಸ್ಟ್ ಟೈಮು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ರು, ಶುಂಠಿಗೂ ಒಂದು ಬೆಂಬಲ ಬೆಲೆ ಘೋಷಿಸಬೇಕು ಅಂತ. ಅದು ಎಲ್ಲ ಏನು ಕೇಂದ್ರ ಸರ್ಕಾರಕ್ಕೂ ಒಂದು ಮನವಿ ಹೋಗಿದೆ ಅಂದಿದ್ದಾರೆ, ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸರ್ಕಾರ ನಮಗೆ ಆ ಥರ ಒಂದು ಅನುವು ಮಾಡಿಕೊಟ್ರೆ ನಾವು ಬೆಳೆಗಳಿಗೆ ಗಮನ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರೈತರು ಇನ್ನೂ ಎಕ್ಸ್ಟ್ರಾ ಎಫೆಕ್ಟ್ ಹಾಕಿ ಕೆಲಸ ಮಾಡ್ತಾರೆ. ಕೇಳೋದು ರೈತರಿಗೆ ಏನಪ್ಪ ಅಂದ್ರೆ ಸರಿಯಾದ ಸಮಯಕ್ಕೆ ಕರೆಂಟ್ಗಳು, ಉತ್ತಮವಾದ ಬಿತ್ತನೆ ಬೀಜಗಳು, ಗೊಬ್ಬರದಲ್ಲಿ ಕಲಬೆರಕೆ ಇಲ್ಲದಲ್ಲಿ ಇರಲಿ ಅನ್ನೋದು ಮಾತ್ರ ಕೇಳಿದೀವಿ ಬಿಟ್ರೆ ಬೇರೆ ಇನ್ನೇನು ರೈತರುಗಳಿಗೆ ನಿರೀಕ್ಷೆ ಇಟ್ಕೊಂಡಿಲ್ಲ. ಅದಕ್ಕೆ ಸರ್ಕಾರ ಒಂದು ಒಳ್ಳೆ ರೀತಿ ಸ್ಪಂದಿಸಿರೇ ಎಲ್ಲ ಒಳ್ಳೇದಾಗುತ್ತೆ. ಮಣ್ಣೇರ್ಸೋದೊಂದು ಬಿಟ್ಟರೆ ಉಳಿದು ಎಲ್ಲ ಕೆಲಸನ ನಾನು ಒಬ್ಬನೇ ಮಾಡಿದೆ ಅಂತ ಹೇಳಿದ್ರಲ್ಲ, ಹೇಗೆ ಮಾಡಿದ್ರಿ ಮತ್ತೆ ಏನೇನು ಮಾಡಿದ್ರಿ? ಸರ್, ಔಷಧಿ ಹೊಡಿಯೋದಿರ್ಬೋದು, ಗೊಬ್ಬರ ಇಡೋದಿರ್ಬೋದು, ಏನಾದಂದ್ರೆ ಕೆಲವು ಟೈಮಲ್ಲಿ ದೊಡ್ಡ ಫ್ಲಾಟ್ಗಳು ಮಾಡಿದಾಗ ಲೇಬರ್ಗಳು ಅಲ್ಲೇ ಖುದ್ದಾಗಿ ನಿಂತ್ಕೊಂಡು ನಾವು ನೋಡಿದೆ ಮಾತ್ರ ಸಕ್ಸಸ್ ಆಗುತ್ತೆ, ಇಲ್ಲಾಂದ್ರೆ ಲೇಬರ್ ಮೇಲೆ ಬಿಟ್ಟಾಗ ಅವರು ಸರಿಯಾದ ರೀತಿ ನಿರ್ವಹಣೆಗಳು ಮಾಡಲ್ಲ. ಅದೇ ನಾನೇ ವೈಯಕ್ತಿಕವಾಗಿ ನಾನೇ ಔಷಧಿ ಸಿಂಪಡಣೆ ಇರ್ಬೋದು, ಗೊಬ್ಬರ ಇದು ಮಾಡೋದಿರ್ಬೋದು, ನೀರಿಂದ ಇರೋದು ಪ್ರತಿಯೊಂದು ನಾನೇ ನಿರ್ವಹಣೆ ಮಾಡಿದ್ರಿಂದ ಒಂದು ಒಳ್ಳೆ ಅನುಭವ ಆಗಿದೆ. ಮತ್ತೆ ಸರಿಯಾದ ಟೈಮಿಗೆ, ಯಾವ ಟೈಮಿಗೆ, ಈಗ ಎಕ್ಸಾಂಪಲ್ ಇಪ್ಪತ್ತೊಂದು ದಿವಸ ಕಳೆನಾಶಕ ಹೊಡಿಬೇಕಾಗಿರುತ್ತೆ, ಅಂತ ಟೈಮಲ್ಲಿ ನಾವು ಮೊಳಕೆ ಬಂದು ಮೇಲೆ ಬಂದ್ಮೇಲೆ ಸಿಂಪಡಣೆ ಮಾಡಿದ್ರೆ ಮೊಳಕೆ ಎಲ್ಲ ಡ್ಯಾಮೇಜ್ ಆಗುತ್ತೆ, ಅದು ಸ್ವಲ್ಪ ಹಿನ್ನಡೆ ಆಗುತ್ತೆ. ಅದು ಬಿಟ್ಟು ಅದೆಲ್ಲ ನೋಡ್ಕೊಂಡು ಸಮಯಕ್ಕೆ ಸರಿಯಾಗಿ ಎಲ್ಲಾ ರೀತಿ ಮಾಡ್ಕೊ ಹೋದ್ರೆ ಎಲ್ಲಾ ಬೆಳೆಗಳು ಸೂಕ್ತವಾಗುತ್ತೆ, ಉತ್ತಮ ರೀತಿ ಇರುತ್ತೆ. ಮತ್ತೆ ಪ್ರತಿಯೊಬ್ಬರು ರೈತರು ಏನ್ ಮಾಡ್ತಾರೆ ಅಂದ್ರೆ ಟ್ರಂಚ್ ಓಡಿಸಲ್ಲ. ಟ್ರಂಚ್ ಓಡಿಸೋದ್ರಿಂದ ಏನು ಅಂದ್ರೆ ಅದು ನೀರು ಹೆಚ್ಚಾದ್ರೆ ಅದು ಹೊರಗಡೆ ತಳ್ಳುತ್ತೆ. ಶುಂಠಿಗೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಬೇಡ ಒಂದ್ ಟೈಮಲ್ಲಿ. ಆ ವೆದರೇ ಸರಿಯಾದ ಟೈಮಿಗೆ ನಾವು ಟ್ರಂಚ್ ಓಡಿಸಿರೋದ್ರಿಂದ ನಾವು ಜೆಟ್ಟಲ್ಲಿ ಏನ್ ಸ್ಪ್ರಿಂಕ್ಲಿಂಗ್ ಮಾಡ್ತೀವಿ ಅದು ಎಷ್ಟು ಬೇಕಷ್ಟು ಮಾತ್ರ ಹಿಡಿದಿಟ್ಕೊಂಡು ಮಿಕ್ಕಿದ್ ಹೊರಗೆ ಬಿಡುತ್ತಲ್ಲ, ಅದು ಹೊರಗಡೆ ಹೋಗುತ್ತೆ. ಅದು ಒಡೆಯೆಲ್ಲ ನಾವು ಟ್ರಂಚ್ ಓಡಿಸೋದು ಮಾಮೂಲಿ ಸಮತಟ್ಟ ಭೂಮಿಲಿ ಹಂಗೆ ಮಾಡ್ತೀವಿ ಅಂದಾಗ ಆ ನೀರು ಅಲ್ಲೇ ಶೇಖರಣೆ, ಅಲ್ಲೇ ಶೇಖರಣೆ ಆದಾಗ ಇಳುವರಿ ಕಮ್ಮಿ ಆಗ್ಬೋದು, ಇಲ್ಲ ರೋಗ ಬೀಳೋದಿರ್ಬೋದು, ಶೀತಾಂಶ ಜಾಸ್ತಿ ಆಗೋದಿರ್ಬೋದು, ಈ ತರ ಎಲ್ಲ ಸಮಸ್ಯೆಗಳಾಯ್ತವೆ. ನೀವು ನಿಮ್ಮ ಜಮೀನು ಏನಿದೆಯೋ ಅದಲ್ದೇ ಶುಂಠಿ ಹಾಕ್ಲಿಕ್ಕೆ ಅಂತ ಬೇರೆ ಜಮೀನು ಕೂಡ ಪಡ್ಕೊಳ್ತೀರಲ್ವಾ? ವರ್ಷದಲ್ಲಿ ಎಷ್ಟೆಷ್ಟು ಎಕರೆ ಆತರ ಮಾಡ್ಕೊಳ್ತೀರಿ? ಸರ್, ಪ್ರತಿ ವರ್ಷ ಒಂದ್ 2 ಎಕರೆ 3 ಎಕರೆ, ಒಂದು ಅನುಕೂಲ ಭೂಮಿ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರೋ. ಈಗ ಎಕರೆಗೆ ಏನ್ ಕೊಡ್ತೀರ ನೀವು ಮಾಡ್ಕೊಂಡಾಗ? ಕೆಲವು ಟೈಮ್ ವಿಶ್ವಾಸದಲ್ಲಿ ನಡೆಯುತ್ತೆ, ಇಷ್ಟೇ ಅಂತ ಏನ್ ಫಿಕ್ಸ್ ಇಲ್ಲ, 30,000 25,000 ಈ ತರ ಎಲ್ಲ ಒಳ್ಳೆ ಇದಿರುತ್ತೆ. ಮಣ್ಣಿನ ಮೇಲೆ, ನೀರಾವರಿ ಸೌಲಭ್ಯದ ಮೇಲೆ, ಅದ್ರ ಮೇಲೆ ನಿಗದಿ ಆಗುತ್ತೆ. ಹಿಂಗೆ ಹೆಚ್ಚುವರಿಯಾಗಿ ಭೂಮಿ ಬೇರೆ ಕಡೆಯಿಂದ ಗೇಣಿ ಪಡ್ಕೊಂಡು ಶುಂಠಿ ಬೆಳೆಯ ಅಂತದ್ದು ಲಾಭದಾಯಕವಾ? ಸ್ವಲ್ಪ ಕಷ್ಟ ಇದೆ. ಮತ್ತೇನಪ್ಪ ಅಂದ್ರೆ ಪ್ರತಿಯೊಂದು ಲೇಬರ್ ಮೇಲೆ ಡಿಪೆಂಡ್ ಆಗಿ ಬೆಳಿತೀವಿ ಅಂದ್ರೆ ಕಷ್ಟ ಇದೆ. ಬಟ್ ಏನಪ್ಪ ಅಂದ್ರೆ ಅವರು ಲೇಬರ್ ಮೇಲೆ ಕೆಲಸ ಮಾಡಿಸ್ಬಾರ್ದು ಅಂತಲ್ಲ, ಮಾಡಿಸೋದು ನಾವು ಮಾಡಿಸ್ತೀವಿ. ಈಗ ಪ್ರತಿಯೊಂದು 1 ಎಕರೆ 2 ಎಕರೆ ಒಬ್ಬರೇ ಮಣ್ಣು ಕೊಡೋಕ್ಕೆಲ್ಲ ಮಾಡೋಕ್ಕಾಗಲ್ಲ, ಆ ಥರ ಏನು ಮಾಡಿಸ್ಬೋದು. ಬಟ್ ಅದೇ ಅಲ್ಲಿ ನಿಂತ್ಕೊಂಡು ಅದ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ಮಾಡೋದಾದ್ರೆ ಮಾಡಬೇಕು. ಅದು ಬಿಟ್ಟು ಬಂಡವಾಳ ಹಾಕಿ ಸುಮ್ಮನೆ ಮಾಡ್ತೀವಿ ಅನ್ನೋದಾದ್ರೆ ಅದಕ್ಕೆ ಯಾರು ಕೈ ಹಾಕಬಾರ್ದು ಅಂತ ನನ್ನ ಅನಿಸಿಕೆ. ಅಂದ್ರೆ ಮನ್ಸಿಟ್ಟು ಮಾಡ್ಬೇಕು, ಕಷ್ಟಪಟ್ಟು ಮಾಡ್ಬೇಕು, ಅವಾಗ ಲಾಭದಾಯಕವಾಗ ತರ ಮಾಡ್ಬೇಕು. ಸುಮ್ನೆ ಮಾಡ್ತೀನಿ ಕಟಚರಕ್ಕೆ ಅಂತ ಅಂದ್ರೆ ಆಗೋದಿಲ್ಲ. ಹೌದು, ಈಗ ಎಕ್ಸಾಂಪಲ್ ನಂದು ಒಂದು 20-21 ಚೀಲ ಇಳುವರಿ ಬಿದ್ದಿದೆ ಶುಂಠಿ 21 ಚೀಲಕ್ಕೆ. ಅಲ್ಲಿಗೆ ನನಗೆ 2,000 ರೂಪಾಯಿ ಸಿಕ್ಕಿರೂ ಲಾಸ್ ಆಗಲ್ಲ ಇವತ್ತು. ಬಟ್ ನಮಗೆ ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ ಬಿತ್ತನೆ ರೇಟ್ ಜಾಸ್ತಿ ಆಯ್ತು, 600 ತನಕ ಬಿತ್ತನೆ ರೇಟ್ ಇತ್ತು 60 ಕೆಜಿ ಬ್ಯಾಗು. ಈ ಸಲ ಅದು ಸ್ವಲ್ಪ ಎಲ್ಲಾ ನಾನು ಒಬ್ಬನಿಗೆ ಅಂತ ಎಲ್ಲಾ ರೈತರಿಗೂ ಅದು ಅನುವು ಆಗಿದೆ, ಅದು ಮನದಟ್ಟಿ ಆಗಿದೆ. ಅದನ್ನ ರೈತರು ಸ್ವಲ್ಪ ಯೋಚನೆ ಮಾಡ್ಬೇಕು. ಅದರಿಂದ ಒಳ್ಳೆ ರೀತಿ ಬೆಳೆಗಳು ಬೆಳೆದು ಸರಿಯಾದ ಟೈಮ್ ನಿರ್ವಹಣೆ ಮಾಡಿದ್ರೆ ಯಾವ್ದ್ರಲ್ಲೂ ಲಾಸ್ ಆಗಲ್ಲ ರೈತರು. ಶುಂಠಿ ಬೆಳೆ ಎಲ್ಲೂ ಕೂಡ ಫೇಲ್ ಆಗದಂಗೆ ಒಳ್ಳೆ ಇಳುವರಿ ಬರಬೇಕು ಅಂತ ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಕೆಲಸವನ್ನ ಹೇಗೆ ಮಾಡಬೇಕು ಅಂತ ರೀ? ಸರ್, ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮಣ್ಣಾಕದ್ನೇ 2 ಸಲ ಮಣ್ಣು ಹಾಕ್ಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ, ಇನ್ನೆರಡು ಸಲ ಮಣ್ಣು ಹಾಕ್ಸಿದ್ರೆ ಲೇಬರ್ ಖರ್ಚು ಹೋಗುತ್ತೆ ಅಂತ. ಆದ್ರೆ ಕರೆಕ್ಟ್ ಟೈಮಿಗೆ ಮೊದಲನೇ ಸಲ ದಡ ಕಟ್ಟಿ 1 ತಿಂಗಳ ಕರೆಕ್ಟ್ ಮತ್ತೆ ಇನ್ನೊಂದ್ಸಲ ಮಣ್ಣು ಕೊಡ್ಬೇಕು, ಮತ್ತೆ ಅದಾದ ತಕ್ಷಣ ಮತ್ತೆ ನೋಡ್ಕೊಂಡು ಹೂ ಬರೋ ಟೈಮಿಗೆ ಇನ್ನೊಂದ್ಸಲ ಮಣ್ಣು ಕೊಡ್ಬೇಕು, ಮತ್ತೆ ಅದಾದ್ಮೇಲೆ ಲಾಸ್ಟ್ ಮೂಮೆಂಟ್ಗೆ ಇನ್ನೊಂದ್ಸಲ 4 ಸಲ ಮಣ್ಣು ನಾವು ಕೊಡೋದು. ಕೆಲವ್ರು ಹೇಳ್ತಾರೆ ಏನು ಕೊಡ್ಬೇಕು ಸುಮ್ಮನೆ ವೇಸ್ಟ್ ಅಲ್ವಾ, ಅದು ಅವರವ್ರ ವೈಯಕ್ತಿಕ ಇರುತ್ತೆ. ಬಟ್ ನನ್ನ ಅನುಭವದ ಪ್ರಕಾರ 4 ಸಲ ಮಣ್ಣು ಕೊಡೋದ್ರಿಂದ ಈಗ ಬಿತ್ತನೆಗೆ ಶುಂಠಿ ಕೊಡ್ತೀವಿ, ಅದು ಕಣ್ಣು ಎಲ್ಲೂ ಒಣಗಿರಲ್ಲ, ಎಲ್ಲೂ ಡ್ಯಾಮೇಜ್ ಆಗಿರಲ್ಲ, ಒಂದು ಚೂರು ಏನು ಪ್ರಾಬ್ಲಮ್ ಆಗಿರಲ್ಲ ಶುಂಠಿ. ನಾವು ಮಾರ್ಚ್ ಏಪ್ರಿಲ್ ವರೆಗೂ ಶುಂಠಿ ಇಟ್ಟಿದ್ರು ಅದು ಸೇಫ್ಟಿ ಆಗಿರುತ್ತೆ. ಅದರಿಂದ ಉತ್ತಮ ರೀತಿ ಒಳ್ಳೆ ರೀತಿ ನಿರ್ವಹಣೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಹಂಗೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು, ಅದು ಏನ್ ಬೇಡತ್ತೋ ಅಷ್ಟನ್ನು ಮಾಡ್ಬೇಕು. ನಾವು ಖರ್ಚು ಕಡಿಮೆ ಮಾಡ್ಬೇಕು ಅಂತೇಳಿ ಅಲ್ಪ ಸ್ವಲ್ಪ ಮಾಡೋದು, 2 ಸರಿ ಮಾಡೋದು, 1 ಸರಿ ಮಾಡೋದು, ಈ ತರ ಮಾಡ್ತಾ ಹೋದ್ರೆ ಅದು ಒಳ್ಳೆ ಇಳುವರಿ ಬರೋದಿಲ್ಲ ಅಂತ. ಬರಲ್ಲ ಅದೇ ಅದು ಏನಾಗುತ್ತೆ ಅಂದ್ರೆ ಈಗ ಸರಿಯಾದ ಟೈಮಿಗೆ ಅದಕ್ಕೆ ಏನ್ ಬೇಕಾದ್ ನಾವು ಕೊಡ್ನಲ್ಲ ಅಂದ್ರೆ ನಮಗೆ ಏನ್ ಬೇಕಾದ ಅದ್ ಕೊಡಲ್ಲ, ಅದರಿಂದ ನಾವು ಅದಕ್ಕೆ ಏನ್ ಕೊಡ್ತೀವಿ ಅದ್ ನಮಗೆ ರಿಪ್ಲೈ ಕೊಡುತ್ತೆ. ಈಗ ತೇಜಸ್, ನಿಮ್ಗೆ ಕೃಷಿ ಜೊತೆಗೆ ಬೇರೆ ವ್ಯವಹಾರನು ಕೂಡ ಇದೆ, ವ್ಯವಹಾರದಲ್ಲೂ ಕೂಡ ನೀವು ತುಂಬಾ ಬ್ಯುಸಿ ಆಗಿರ್ತೀರಿ, ಮತ್ತೆ ಬೇರೆ ಬೇರೆ ಊರಲ್ಲೂ ಕೂಡ ನಿಮ್ಮ ವ್ಯವಹಾರ ಬಿಸ್ನೆಸ್ ಇರೋಂಥದ್ದು. ಅದರದ್ದೆಲ್ಲದರ ನಡುವೆ ನೀವು ಇಷ್ಟೊಂದು ಸಮಯವನ್ನ ಹೊಂದಿಸ್ಕೊಂಡು ನಿಮ್ ತೆಂಗಾಗ್ಬೋದು, ಆಲೂಗಡ್ಡೆ ಆಗ್ಬೋದು, ಜೋಳ ಆಗ್ಬೋದು, ಶುಂಠಿ ಆಗ್ಬೋದು, ಇವನ್ನೆಲ್ಲ ನಾನೇ ಕೈಮುಟ್ಟಿ ಕೆಲಸನೂ ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ, ಇದೆಲ್ಲ ಅದನ್ನ ಹೆಂಗ್ ನಿರ್ವಹಣೆ ಮಾಡಕ್ ಸಾಧ್ಯ ಆಗುತ್ತೆ? ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದು 3 ಲೋಡ್ ಗೊಬ್ಬರ ಹೊಲಕ್ಕೆ ಬಿತ್ತನೆ ಎಷ್ಟು ಬಿತ್ತನೆ ಹಾಕಕ್ಕೆ ರೆಡಿ ಮಾಡಿ ಬಂದು ನನ್ನ ಜೊತೆ ಇನ್ನೊಬ್ರನ್ನ ಕರ್ಕೊಂಡು ಆತರ ನಾವು ಫಸ್ಟ್ ನಾನದಕ್ಕೆ ಕೈ ಹಾಕ್ತೀನಿ ಅಂದ್ರೆ ನನ್ನ ಎಫೆಕ್ಟ್ ಎಷ್ಟೈತಿ ಅಂತ ನೋಡ್ಬೇಕು. ನನ್ನ ಎಫೆಕ್ಟ್ ಇಲ್ದಲೆ ಎಲ್ಲಾನು ಬೇರೆಯವ್ರ ಕಡೆಯಿಂದ ಮಾಡಿಸ್ತೀನಿ ಅಂದ್ರೆ ಅದು ಕೈ ಹಾಕೋದು ಉತ್ತಮ ಅಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅನುಭವ. ನಾನು ಅಟ್ ಲೀಸ್ಟ್ 10% ಆರ ಅದ್ರೊಳಗೆ ಇನ್ವಾಲ್ವ್ ಆಗ್ತಾ ಇದ್ದೀನಿ ಅಂದ್ರೆ ಅದ್ರ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನನಗೆ, ನಾಳೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದು ಅಂತ. ಬಟ್ ಅದು ನಾನು ಅದ್ರೊಳಗೆ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ನಾಳೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಲ್ಲ. ಇವತ್ ಹೋಗ್ಬಿಟ್ಟು ಇನ್ನೊಂದು ತಿಂಗಳು ಬಿಟ್ಟು ನಾನು ಹೊಲ್ತಾಕ್ ಹೋದೆ ಅಂದ್ರೆ ಅಷ್ಟ್ರಲ್ಲಿ ಏನಾರು ಹುಳ ಬಿದ್ದು ಅಥವಾ ರೋಗ ಬಿದ್ದು ಏನಾರು ಆಗಿದ್ರೆ ಫುಲ್ ಎಲ್ಲ ಹೋಗಿರುತ್ತೆ. ನಾವು ಪ್ರತಿನಿತ್ಯ ಅದನ್ನ ಹಾಕಿದ್ಮೇಲೆ ನಮಗೆ ಮಗುತ್ತಾರ ಅದನ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಸಲಹೆಗಳನ್ನ ನೋಡ್ತಾ ಇರ್ಬೇಕು. ಅದಕ್ಕೆ ಎಷ್ಟು ನೀರ್ ಬೇಕು, ಈ ಟೈಮಲ್ಲಿ ನೀರ್ ಬೇಕಿತ್ತ ಅದನ್ನು ಹೊಡೆಯದಲ್ಲೇ ನನಗೆ ಗೊತ್ತಾಗುತ್ತೆ, ನಮಗೆ ಎಂತರಿಗೂ ಗೊತ್ತಾಗುತ್ತೆ ಈ ಟೈಮಲ್ಲಿ ಇದಕ್ಕೆ ನೀರ್ ಹೊಡಿಬೇಕು ಅಂತ. ಬಟ್ ನಾವು ಅವತ್ತು ಹೊಡೆದ ಇನ್ನೊಂದು ವಾರ ಬಿಟ್ಟು ಹೊಡಿತೀವಿ ಅಂದ್ರೆ ಅದು ನಮಗೆ ಲಾಸೆ ಅಲ್ವಾ, ಇಳುವರಿಗೆ ಸ್ವಲ್ಪ ಇದಾಗಲ್ವಾ, ಕುಂಠಿತ ಆಗಲ್ವಾ, ಅದನ್ನೆಲ್ಲ ನೋಡ್ಕೊಂಡು ಅದರಿಂದ ನಾವು ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ರೆ ಬೆಳೆಗಳು ಉತ್ತಮ ರೀತಿ ಬರ್ತವೆ ಅನ್ನೋದು ನಮ್ಮ ಹೇಳ್ತಿದ. ಈಗ ಕೃಷಿಗೆ ಎಷ್ಟು ನೀವು ಒತ್ತು ಕೊಡ್ತಾ ಇದ್ದೀರೋ ನಿಮ್ಮ ವ್ಯವಹಾರಕ್ಕೂ ಕೂಡ ಅಷ್ಟೇ ಒತ್ತನ್ನು ಕೊಡಬೇಕು, ಅದು ಕೂಡ ಎಲ್ಲೂ ಸಮಸ್ಯೆ ಆಗದಂಗೆ ಹೆಂಗೆ ನಿರ್ವಹಣೆ ಮಾಡ್ತಿದ್ರಿ ಎರಡನ್ನು? ಸರ್, ಬೆಳಿಗ್ಗೆ ಮಾರ್ನಿಂಗು 10:00 ಕೃಷಿಗೆ ಟೈಮ್ ಕೊಟ್ಬಿಡ್ತೀನಿ. ಆದಷ್ಟು ಇನ್ನ ಮಿಕ್ಕಿ ಟೈಮ್ ಎಲ್ಲ ವ್ಯವಹಾರಿಕವಾಗಿ ಇರುತ್ತೆ. ಬಟ್ ಪ್ರತಿ ಭಾನುವಾರ ಆದಷ್ಟು ಕೃಷಿ ಕಡೆಗೆ ಸಮಯ ಕೊಡ್ತೀನಿ. ಭಾನುವಾರ ಕೃಷಿ ಕಡೆಗೆ ಸಮಯ ಕೊಡೋದ್ರಿಂದ ಔಟ್ ಸೈಡ್ ಬಿಸ್ನೆಸ್ ಕಡೆಗೆ ಸ್ವಲ್ಪ ಕಮ್ಮಿ. ಹಂಗಾಗಿ ನನಗೆ ಇಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅದ್ರ ಅಷ್ಟೇ ಪ್ರಾಮುಖ್ಯತೆ ಇದೆ. ಎರಡು ಕಡೆ ನನಗೆ ತುಂಬಾ ಮೇಜರ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಸಮಯ ಬಿಸ್ನೆಸ್ಗೆ ಹೋದ್ರೆ ಪ್ರತಿ ವಾರದ ಒಂದ್ ದಿವಸ ಎರಡು ದಿವಸ ಫುಲ್ ಡೇ ಸಮಯ ಕೃಷಿ ಕೊಟ್ಟಿದ್ದೀನಿ. ಆತರ ನಿರ್ವಹಣೆಗಳು ಮಾಡ್ಕೊಳ್ತಾ ಹೋಗ್ತೇವೆ. ಈಗ ವ್ಯವಹಾರ ಅಂತ ಅಂದ್ರೆ ಸಣ್ಣ ಪುಟ್ಟದ್ದಲ್ಲ, ಅದು ಕೂಡ ದೊಡ್ಡ ವ್ಯವಹಾರನೇ. ಆದ್ರೂ ಕೃಷಿ ನಿಮಗೆ ಹೆಚ್ಚು ಇಷ್ಟ ಅಂತೀರಿ ಮತ್ತೆ ಹೆಚ್ಚು ಒತ್ತನ್ನ ಕೃಷಿ ಕೊಡ್ತಾ ಇದ್ರಿ, ಯಾಕೆ? ಸರ್, ಅದೇನೋ ಒಂದ್ ಖುಷಿ ಸರ್. ನಾವ್ ಹೇಳಿನವ ನಮ್ ಬೆಂಗಳೂರು 2011 ಬಂದಾಗ ನಾನು ಬೇರೆ ವ್ಯವಹಾರ ಮಾಡ್ತಾ ಇರ್ನಿಲ್ಲ, ಕೃಷಿಗೆ ಅಂತಲೇ ಬಂದದ್ದು. ಅವತ್ತ ನನಗೆ ಏನೋ ಒಂಥರ ಕೈ ಹಿಡಿದು ನಡೆಸ್ದಂಗಾಯ್ತು. ಅದು ಹೇಳ್ತಾರಲ್ಲ, ಸ್ವಂತ ಅನುಭವ ಆಗತಕ್ಕ ಬೇರೆಯವರಿಗೆ ಏನಾಗುತ್ತೆ ಅಂದ್ರೆ ಇದೇನಪ್ಪ ಅನ್ನಿಸ್ಬೋದು. ಅವರಿಗೆ ಸ್ವಂತ ಅನುಭವ ಆಗುತ್ತಲ್ಲ ಅವತ್ತು ಅವ್ರಿಗೆ ಗೊತ್ತಾಗುತ್ತೆ. ಅದರಿಂದ ನಾವ್ ಹೇಳೋದು ಆಲ್ಮೋಸ್ಟ್ 90% ಜನ ನೀವು ಹೊರಗಡೆ ಇರೋನು ಕೇಳ್ಬೋದು, ಈ ಕೊರೋನಾ ಅನ್ನೋದು ಜೀವನ ಯಾವತರ ಪಾಠ ಕಲಿಸ್ತು ಅಂದ್ರೆ ಪ್ರತಿಯೊಬ್ಬನಿಗೂ ನೀನ್ ಏನೇ ಹೋದ್ರು ಹುಟ್ಟೋರ್ ನೆಲ ಇದೆಯಲ್ಲ ಅಲ್ಲಿ ಬರ್ಲೇಬೇಕು ಮಗ, ನೀನ್ ಬಂದು ನಿಂತು ನೀನಲ್ಲಿ ಏನಿದೆ ಅದು ನಿನ್ ಜೀವನ ನೋಡ್ಲೇಬೇಕು ಅನ್ನೋದು ತೋರಿಸ್ಕೊಡ್ತು ಕೊರೋನಾ ಅನ್ನೋದು. ಅದರಿಂದ ನಾವು ಅದನ್ನ ಮೊದ್ಲೇ ಅರ್ಥಕೊಂಡ್ಬಿಟ್ಟಿದ್ದೆವು, ನಾವ್ ಎಲ್ಲೇ ಏನೇ ಹೋದ್ರು ನಾವ್ ಇಲ್ಲೇ ಬರ್ಬೇಕು, ನಾವ್ ಇಲ್ಲೇ ನಮ್ಗೆ ಕೊನೆ ಜೀವನ, ನಾವು ಅದರಿಂದ ಇಲ್ಲಿ ಏನಾರು ಇಂಪ್ರೂವ್ಮೆಂಟ್ ಮಾಡಿರ್ಬೇಕು. ಅದು ಇವತ್ತಿಗೆ ನನಗಲ್ದೇ ಇದ್ರು ಮುಂದ 10 ಏನಾರು ಒಂದು ರಿಟರ್ನ್ಸ್ ಬರೋ ತರ ನಾವು ಮಾಡಿರ್ಬೇಕು ಕೃಷಿಯಿಂದ. ಅದಕ್ಕೆ ನಾವು ಎಲ್ಲ ರೀತಿ ಒಂದು ಪ್ರೇರೇಪಣೆ ಮಾಡ್ಕೊಂಡು ರೆಡಿ ಇದ್ದು ಆ ಒಂದು ಪ್ಲಾನ್ ಮೇಲೆ ತೆಂಗಿರ್ಬೋದು ಇದೆಲ್ಲ ಒಂದು ಪ್ರೀ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡಿದ್ದು. ಇವತ್ತು ಯಾವುದೇ ಕೈಗಾರಿಕೆ ಯಾವುದೇ ಬಿಸ್ನೆಸ್ ಏನೇ ಇದ್ರೂ ಕೂಡ ಮೂಲ ಕೃಷಿನೇ ಅಂತೀರಿ? ಮೂಲ ಕೃಷಿನೇ, ಅದನ್ನ ನಾನು 100% ನಂಬ್ತೀನಿ. ನಾನು ಎಷ್ಟೇ ಏನೇ ಬಿಸ್ನೆಸ್ ಮಾಡ್ತಾ ಇರ್ಬೋದು ಆದ್ರೆ ನಾನು ಮೂಲ ಕೃಷಿ ಅನ್ನೋದನ್ನು ನಂಬ್ತೀನಿ. ಒಂದಲ್ಲ ಒಂದು ಸಲ ಬರ್ಲೇಬೇಕು, ಅದಿರ್ಲೇಬೇಕು ಖಂಡಿತ. ಅದಿದ್ರೇನೆ ನೆಮ್ಮದಿ ಜೀವನ, ಅದ್ರಲ್ಲಿ ಬಂದ್ರೇನೆ ನೆಮ್ಮದಿ. ಇವತ್ ನಾವು ಎಷ್ಟೇ 1,000 ಕೊಟ್ಟು ಅಕ್ಕಿ ತಂದ್ರು, ನಾವು ಈಗ ಲಾಸ್ಟ್ ಟೈಮ್ ನಾವು ಭತ್ತ ಬೆಳೆದು ಅದನ್ನ ಊಟ ಮಾಡ್ಬೇಕಾರ ಬರೋ ಫೀಲು, ನಾವು ಎಷ್ಟೋ 1,000 ಕೊಟ್ಟು ತಂದ್ರು ಅಕ್ಕಿ ತಿನ್ಬೇಕಾರ ಬರಲ್ಲ ನಮಗೆ ಆತ್ಮಸಾಕ್ಷಿ ಅನ್ನೋದು ಒಂದು ಬಂದ್ಬಿಡುತ್ತಾಗ, ಓ ನೋಡಪ್ಪ ನಾವು ಕಷ್ಟ ಪಟ್ಟದ್ದು ನಾವು ಶ್ರಮ ಪಟ್ಟದ್ದು ಅನ್ನೋದೊಂದು ಫೀಲ್ ಬಂದ್ಬಿಡುತ್ತೆ ಆಟೋಮೆಟಿಕ್. ಅದರಿಂದ ಒಂದು ಒಳ್ಳೆ ರೀತಿ ಇರುತ್ತೆ, ಯಾವುದೇ ಕೆಮಿಕಲ್ ಇರಲ್ಲ, ಭತ್ತ ಇರ್ಬೋದು, ಈ ರಾಗಿ ಪ್ರತಿನಿತ್ಯ ಯೂಸ್ ಮಾಡ್ತೀವಿ ನಾವು, ಭತ್ತ ಇರ್ಬೋದು, ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಗದ್ದೆ ಎಷ್ಟಿದೆ? ಗದ್ದೆ ಒಂದು 20 ಇದೆ ಸರ್. 20 ಇದೆ. ಭತ್ತ ಬೆಳ್ಕೋತೀರಿ? ಹೌದು ಹೌದು. ಯಾವ ಭತ್ತ ಹಾಕತ್ತೀರಿ? ರಾಜಮುಡಿ. ರಾಜಮುಡಿನೇ ಹಾಕತ್ತೀರಿ ವರ್ಷ ವರ್ಷ? ಯಾಕೆ ರಾಜಮುಡಿನೇ ಹಾಕ್ತೀರಿ? ಅದು ಚಂದ, ಮಕ್ಳಿಗೆಲ್ಲ ಆರೋಗ್ಯವಾಗಿರುತ್ತೆ ಅಂತ. ಅದನ್ನ ಹಾಕೊಂಡು ಪ್ರತಿ ವರ್ಷನು ಅದನ್ನೇ ಬೆಳ್ಕೊಳ್ತೀರಿ? ದನಕರುಗಳು ಅಂದ್ರೆ ಕೆರೆಯಲ್ಲಿ ನೀರು ಬಂದಾಗ, ಲಾಸ್ಟ್ 2 ನೀರ್ ಇರ್ಲಿಲ್ಲ, ಈಗ ಫುಲ್ ಇದೆ. ಲಾಸ್ಟ್ ಬೆಳೆನ ಬೆಳೆದ್ರೆ ನೆಕ್ಸ್ಟ್ ಬೆಳೆ ಬೆಳಿಬಹುದು, ಆತರ ಇದೆ. ಅದರಿಂದ ಏನ್ ಸಮಸ್ಯೆ ಇಲ್ಲ. ದನಕರುಗಳೆಲ್ಲ ಎಷ್ಟು ಸಾಕಂಡಿದ್ರು ತೇಜಸ್? ಈಗ ಕಮ್ಮಿ ಇದೆ ಸರ್, ಒಂದ್ 3 ಇದೆ ಅಷ್ಟೇ ಕಮ್ಮಿ. ನಮ್ಮ ಅಮ್ಮರ್ ಎಕ್ಸ್ಪೈರ್ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಯ್ತು. ನಮಗೂ ಸ್ವಲ್ಪ ನೀವು ಹೇಳಿದಂಗ ಹೊರಗಡೆ ವಾರಗಳು ಇರೋದ್ರಿಂದ ಸರಿಯಾದ ಟೈಮಿಗೆ ಡೈರಿಗೆ ಹೋಗಕ್ಕೆ ಎಲ್ಲ ಬರಕ್ ಆಗೋದ್ರಿಂದ, ಮನೆ ಸ್ವಲ್ಪ ದೂರ ಇರೋದ್ರಿಂದ ನಾವು ಸ್ವಲ್ಪ ಕಮ್ಮಿ ಮಾಡಿದೀವಿ ಸರ್. ಕೋಳಿ ಕುರಿ? ನಾಟಿ ಕೋಳಿ ಇದೆ, ಒಂದ್ 20 ನಾಟಿ ಕೋಳಿ ಇದೆ, ಒಂದೆರಡು ಮೇಕೆ ಇದೆ, ಎಲ್ಲ ಚೆನ್ನಾಗಿದೆ. ಕೃಷಿಯಲ್ಲಿ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ ಸರ್? ನನಗೆ ಮೇಜರ್ ಒಂದು 1 ತೋಟ ಇದೆ, ಅದು ದೊಡ್ಡ ಮರ ಇದೆ, ಅದಕ್ಕೆ ಅಡಿಕೆ ಕೂರಿಸ್ಬೇಕು ಅಂತ ಒಂದು ತುಂಬಾ ಯೋಚನೆ ಇದೆ. ಅಲ್ಲಿ ಸ್ವಲ್ಪ ನೀರಿನ ಸಂಪರ್ಕ ಕಮ್ಮಿ ಇತ್ತು, ಅದನ್ನ ಈಗ ರೆಡಿ ಮಾಡಿಸ್ಬೇಕು. ಈ ಮಂತ್ ರೆಡಿ ಮಾಡಿಸಿ ಅಡಿಕೆ ಕೂರಿಸ್ಬೇಕು ಅಂತ ಒಂದು ಯೋಜನೆ ಇದೆ. ಮಳೆ ಎಲ್ಲ ಚೆನ್ನಾಗಿ ಆಗುತ್ತಲ್ಲ ನಿಮ್ ಕಡೆ? ಈ ಭಾಗದಲ್ಲಿ ಆಲ್ಮೋಸ್ಟ್ ಪರವಾಗಿಲ್ಲ ಸರ್, ಏನ್ ತೊಂದರೆ ಇಲ್ಲ, ಮಳೆ ಉತ್ತಮ ರೀತಿ ಬರುತ್ತೆ ಸಮಯಕ್ಕೆ ಸರಿಯಾಗಿ. ಈಗ ಮೊನ್ನೆ ಒಂದಾದ ಒಳ್ಳೆ ಮಳೆ ಆಯ್ತು, ಎಲ್ಲಾ ರೈತರು ಜಮೀನು ಅದ ಮಾಡ್ಕೊಳಕ್ಕೆ ಒಳ್ಳೆ ರೀತಿ ಅನುವು ಆಯ್ತು. ಕೃಷಿಯಿಂದ ನಿಮಗೆ ಒಂದು ವರ್ಷದಲ್ಲಿ ಸಾಮಾನ್ಯವಾಗಿ ಎಷ್ಟು ಆದಾಯ ಬರುತ್ತೆ ಸರ್? ನಾವು ಆದಾಯ ಅಂತ ನಮಗೆ ಹೊರಗಡೆ ಬಿಸ್ನೆಸ್ ಇರೋದ್ರಿಂದ ಇಷ್ಟೇ ಅಂತ ನಿಖರವಾಗಿ ನಾನು ಯಾವತ್ತು ಏನು ಗೆಸ್ ಮಾಡಿ ಇದು ಮಾಡಿಲ್ಲ, ಬಟ್ ಬರುತ್ತೆ ಸರ್. ಏನು ಒಂದು ಹಳ್ಳಿ ಜೀವನಕ್ಕೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಮಾಡ್ಬೋದು ಸರ್. ನಿಮಗೆ ಲಾಸ್ ಆಗದಂಗೆ ಆದಾಯ ಬರುತ್ತೆ ಸರ್? ಲಾಸ್ ಆಗದಂಗೆ ಬಂದಿದೆ. ತುಂಬಾ ಜನ ಕೃಷಿ ಅಂದ್ರೆ ಲಾಸ್, ಏನು ಮಾಡಕ್ಕಾಗಲ್ಲ. ನಾನೇ ಹೇಳ್ತಾ ಇದ್ನಲ್ಲ, ಈಗ ನೋಡಿ 6,000 ರೂಪಾಯಿ ಬಿತ್ತನೆ ತಂದು ಶುಂಠಿ ಹಾಕ್ತು, ಅದರಲ್ಲಿ ಅಟ್ಲೀಸ್ಟ್ 1,000 ರೂಪಾಯಿ ಸಿಕ್ಕಿದ್ರೆ ರೈತರು ಬಚಾವ್ ಆಗಾರು. ಈಗ 1,000-1,200 ಆಗಿರೋದ್ರಿಂದ ಲಾಸ್ ಅದು. ಒಪ್ಕೊಳ್ಳೇಬೇಕು ಯಾರಾದ್ರೂ, ನಾನು ಒಪ್ಕೊಳ್ಳೇಬೇಕದ, ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಕಣ್ಣೆದುರುಗಡೆ ಇರೋದು. ಅದೇ ಇದು 17 ಚೀಲ ಆಗ್ತೆ, ಅದೊಂದು 400 ಚೀಲ ಇಳುವರಿ ಬರ್ತೈತೆ. ಅದು 2,000 ರೂಪಾಯಿ ಸಿಕ್ಕಿದ್ರೆ ನಂಗೆ ಲಾಸ್ ಇಲ್ಲ. ಅದು 6,000 ರೂಪಾಯಿ ಬಿತ್ತನೆ ತಂದಾಕಿದ್ರೆ ನಂಗೆ ಇಳುವರಿ ಚೆನ್ನಾಗಿತ್ತು, ಲಾಸ್ ಆಗಲಿಲ್ಲ. ಅದು ಇಳುವರಿ ಸ್ವಲ್ಪ ಫೇಲ್ ಆಯಿತು, ಲಾಸ್ ಆಯಿತು. ಆತರ ನಾವು ಸರಿಯಾದ ಟೈಮಿಗೆ ಸರಿಯಾದ ರೀತಿ ಭೂಮಿ ಆಯ್ಕೆ ಮಾಡಿ ಸರಿಯಾದ ರೀತಿ ಕೆಲಸ ಮಾಡಿದ್ರೆ ಯಾವುದೂ ಸಹ ಸಮಸ್ಯೆ ಆಗಲ್ಲ, ಲಾಸು ಆಗಲ್ಲ. ನಿಮ್ಮನ್ನ ಸಂಪರ್ಕ ಮಾಡೋದು ಹೇಗೆ ತೇಜಸ್ ಕುಮಾರ್? ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? 7022-3482-16. ಇನ್ನೊಂದ್ಸರಿ ಹೇಳಿ, 7022-3482-16. ಒಳ್ಳೆಯದು ತೇಜಸ್ ಅವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ತೆ. ಇದುವರೆಗೆ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಸಣ್ಣಚಾಕನಹಳ್ಳಿಯ ಯುವ ಕೃಷಿಕ ಎಸ್ಟಿ ತೇಜಸ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೇಳುವರೆ ಈಗ ಆಲಿಸಿ ನಮ್ಮ ಮುಂದಿನ ಕಾರ್ಯಕ್ರಮ. ಮೇ 9 ಅರಕಲಗೂಡು ತಾಲೂಕಿನ ಮಗ್ಗೆಮನೆ ಪ್ಲಾಂಟೇಷನ್ನಲ್ಲಿ ಹಮ್ಮಿಕೊಂಡಿರುವ ಪ್ರಗತಿಪರ ರೈತರ ಸಭೆ ಕುರಿತು ಬೆಳೆಗಾರರಾದ ಅರವಿಂದ ಭೂತನಕಾಡು ಅವರಿಂದ ಮಾಹಿತಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ಚಿಕ್ಕಮಗಳೂರು. ಆತ್ಮೀಯ ಕೇಳುಗರೆ ನಮಸ್ಕಾರ. ಮೂಡಿಗೆರೆಯಲ್ಲಿರುವ ಹಸಿರು ಆರ್ಗ್ಯಾನಿಕ್ಸ್ನವರು ಪ್ರಗತಿಪರ ರೈತರ ಸಭೆ ಹಾಗೂ ಭವಿಷ್ಯದಲ್ಲಿ ಕೃಷಿ ಅನ್ನುವಂತಹ ಒಂದು ಬೃಹತ್ತಾದ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಇದು ಏನು, ಎಲ್ಲಿ ನಡೀತಾ ಇದೆ, ಯಾವತ್ತು ನಡೀತಾ ಇದೆ, ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಸಿರು ಆರ್ಗ್ಯಾನಿಕ್ಸ್ನ ಮುಖ್ಯಸ್ಥರಾದ ಅರವಿಂದ ಭೂತನಕಾಡು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಗತಿಪರ ರೈತರ ಸಭೆ ಮತ್ತು ಭವಿಷ್ಯದಲ್ಲಿ ಕೃಷಿ ಅನ್ನುವಂತಹ ಒಂದು ಬೃಹತ್ತಾದ ಕಾರ್ಯಕ್ರಮವನ್ನು ತಾವು ಆಯೋಜನೆಯನ್ನು ಮಾಡ್ತಾ ಇದ್ದೀರಿ, ಏನು ಈ ಕಾರ್ಯಕ್ರಮ? ಮಗ್ಗೆಮನೆ ಪ್ಲಾಂಟೇಷನ್ನು ಮೇ 9 ನಡೆಯುವ ಪ್ರೋಗ್ರಾಮು. ಇಲ್ಲಿ ವಿಶೇಷ ಏನು ಅಂದರೆ ಪ್ರಗತಿಪರ ಕೃಷಿಕರು ಯಾರು ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ, ತುಂಬ ಅಚೀವ್ ಮಾಡಿದವ್ರನ್ನ ಒಂದೆಡೆ ಸೇರಿಸ್ತಾ ಇದ್ದೀವಿ. 1,000+ ಜನ ಪ್ರಗತಿಪರ ಕೃಷಿಕರು ಮಗ್ಗೆಮನೆ ಪ್ಲಾಂಟೇಷನ್ನಲ್ಲಿ ಸೇರ್ತಾ ಇದ್ದಾರೆ. ಅಲ್ಲಿ ಬಂದುಬಿಟ್ಟು ನಾವು ಭವಿಷ್ಯದಲ್ಲಿ ಕೃಷಿ ಹೇಗಿರಬೇಕು ಅಂತ ಅದನ್ನ ಒಂದು ನಾವು ಕಾನ್ಸೆಪ್ಟನ್ನ ಇಟ್ಕೊಂಡ್ಬಿಟ್ಟು ಅವತ್ತಿನ ಕಾರ್ಯಕ್ರಮ ಅಲ್ಲಿ ನಡೀತದೆ. ಮಗ್ಗೆಮನೆ ಪ್ಲಾಂಟೇಷನ್ ಬಂದ್ಬಿಟ್ಟು 600 ಎಕರೆ ಜಾಗದಲ್ಲಿ ಇದೆ. ಅದು ರೈತರು ಇವತ್ತು ಏನ್ ಕೃಷಿ ಮಾಡಬೇಕು ಅದನ್ನ ಮಗ್ಗೆಮನೆ ಪ್ಲಾಂಟೇಷನ್ ವಿಸಿಟ್ ಮಾಡಿದ್ರೆ ಪ್ರತಿಯೊಂದು ಕೃಷಿಯಲ್ಲಿ ನಾವು ಏನೇನು ಸಾಧನೆ ಮಾಡಬೇಕು, ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕು ಅದ್ರ ಬಗ್ಗೆ ಎಲ್ಲ ಸಮಗ್ರ ಮಾಹಿತಿ ಸಿಕ್ಕುತ್ತೆ. ಅದಕ್ಕೋಸ್ಕರ ನಾವು ಅಲ್ಲಿ ಸೇರ್ತಾ ಇದ್ದೀವಿ. ಇದಕ್ಕೆ ಪ್ರತಿಯೊಬ್ಬರು ಕೃಷಿಯಲ್ಲಿ ಆಸಕ್ತಿ ಉಳ್ಳವರು, ಈಗಾಗಲೇ ಕೃಷಿ ಮಾಡ್ತಿರೋರು, ಮುಂದೆ ಕೃಷಿಯಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಬೇಕು ಅನ್ನೋರು ಈ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೆ ತುಂಬ ಉಪಯೋಗ ಆಗುತ್ತೆ. ನಮ್ಮ ದೇಶದಲ್ಲೇ ಇದೊಂದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿ ಈಗಾಗಲೇ ಗುರುತನ್ನು ಮಾಡಲಾಗಿದೆ. ಯಾವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀರಿ? ಇದು ಬಾರಿ ವಿಶೇಷ ಕೃಷಿ ಕಾರ್ಯಕ್ರಮ. ಯಾಕಂದ್ರೆ ನೀವು ಯಾವುದೇ ಒಂದು ಕೃಷಿ ಕಾರ್ಯಕ್ರಮಕ್ಕೆ ಹೋದ್ರೆ ಈ ಪ್ರಗತಿಪರ ಕೃಷಿಕರು ಒಂದೆಡೆ ನಿಮ್ಗೆ ಸಿಗಲ್ಲ. ಅಲ್ಲಿ ಆಸಕ್ತಿ ಉಳ್ಳವರು ಇರ್ತಾರೆ, ಇಲ್ಲದವರು ಇರ್ತಾರೆ, ಕೃಷಿ ಬಗ್ಗೆ ಜ್ಞಾನ ಇಲ್ಲದವರು ಇರ್ತಾರೆ. ಹೌದು, ಇಲ್ಲಿ 100% ಅವರು ಕೃಷಿಯಲ್ಲಿ ಸಾಧನೆ ಮಾಡಿದವರನ್ನೇ ನಾವು ಗುರುತಿಸ್ಬಿಟ್ಟು ಸೇರ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲರಿಗೂ ಇದು ಉಪಯೋಗ. ಈಗ ಕೃಷಿ ಬಗ್ಗೆ ಏನೂ ಗೊತ್ತಿಲ್ಲದವರು, ಅವನಿಗೆ ಆಸಕ್ತಿ ಇದೆ, ನಾನು ಇಂಥದ್ದು ಕೃಷಿ ಮಾಡಬೇಕು, ನಾನು ಹಣ್ಣಿನ ಬೆಳೆ ಬೆಳಿಬೇಕು, ಎಕ್ಸಾಟಿಕ್ ಫ್ರೂಟ್ಸು, ಕಾಫಿ ಬೆಳೆ ಬೆಳಿಬೇಕು, ಪೆಪ್ಪರ್ ಬೆಳಿಬೇಕು, ಬಟ್ ಅವನಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಅವರು ಈ ಒಂದು ಮೇಳಕ್ಕೆ ಬಂದರೆ ಅವರಿಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಈ ಒಂದು ಕಾರ್ಯಕ್ರಮ ಎಲ್ಲಿ ಯಾವತ್ತು ನಡೀತಾ ಇದೆ ಅನ್ನುವಂಥದ್ದನ್ನ ಇನ್ನೊಮ್ಮೆ ಹೇಳಿ. ಇದು ಹಾಸನ್ ಜಿಲ್ಲೆಯ ಅರ್ಕಲ್ಗೂಡು ತಾಲೂಕಿನ ದೊಡ್ಡಮಗೆ ಎಂಬ ಗ್ರಾಮದಲ್ಲಿರುವ ಮಗ್ಗೆಮನೆ ಪ್ಲಾಂಟೇಶನ್ನಲ್ಲಿ ಈ ಕಾರ್ಯಕ್ರಮ ಮೇ ಅಂದು 9ನೇ ತಾರೀಕು ನಡೀತದೆ. ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು? ಕೃಷಿ ಬಗ್ಗೆ ಜ್ಞಾನ ಇಲ್ಲದವರು, ಈಗಾಗಲೇ ಕೃಷಿ ಮಾಡ್ತಿರೋರು, ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಭಾಗವಹಿಸಲಿಕ್ಕೆ ನೋಂದಣಿ ಮಾಡಿಕೊಳ್ಬೇಕಾ? ಹೌದು, ನೋಂದಣಿ ಕಡ್ಡಾಯ. ನಾವು ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳ್ಬಿಟ್ಟು 800 ರೂಪಾಯಿ ಇಟ್ಟಿದೀವಿ. ಸೊ ಅದನ್ನ ಅವರು ನಾವು ಕೊಟ್ಟಿರೋ ನಂಬರಿಗೆ ಫೋನ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಬಿಟ್ಟು ಆಮೇಲೆ ಪ್ರವೇಶ. ನೋಂದಣಿಯನ್ನ ಮಾಡಿಕೊಳ್ಳಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಿ. 9448320473. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 9448320473. ಒಳ್ಳೆಯದು ಅರವಿಂದ್ ಭೂತನಕಾಡು ಅವರೇ, ಪ್ರಗತಿಪರ ರೈತರ ಸಭೆ ಹೇಗೆ ನಡೀತಾ ಇದೆ, ಯಾವತ್ತು ನಡೆಯುತ್ತೆ, ಹೇಗೆ ಭಾಗವಹಿಸಬಹುದು ಅನ್ನುವಂತ ಮಾಹಿತಿಯನ್ನ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮೇ 9ರಂದು ಅರಕಲಗೂಡು ತಾಲೂಕಿನ ಮಗ್ಗೆಮನೆ ಪ್ಲಾಂಟೇಶನ್ನಲ್ಲಿ ಹಮ್ಮಿಕೊಂಡಿರುವ ಪ್ರಗತಿಪರ ರೈತರ ಸಭೆ ಕುರಿತು ಬೆಳೆಗಾರರಾದ ಅರವಿಂದ ಭೂತನಕಾಡು ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ಚಿಕ್ಕಮಗಳೂರು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಆಫ್ಟರ್ ಪಿಯುಸಿ ವಾಟ್ ನೆಕ್ಸ್ಟ್? ಇನ್ನು ಆ ಚಿಂತೆ ಬೇಡ. ಮಂಗಳೂರಿನ ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಲ್ಲಿ ಏವಿಯೇಷನ್, ಕ್ಯಾಬಿನ್ ಕ್ರ್ಯೂ, ಗ್ರೌಂಡ್ ಸ್ಟಾಫ್, ಪೈಲಟ್, ಐಆರ್ಟಾ, ಏರ್ ಟಿಕೆಟಿಂಗ್, ಹಾಸ್ಪಿಟಾಲಿಟಿ, ಟ್ರಾವೆಲ್ ಅಂಡ್ ಟೂರಿಸಂ ಮ್ಯಾನೇಜ್ಮೆಂಟ್, ಲಾಜಿಸ್ಟಿಕ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಮಲ್ಟಿಮೀಡಿಯಾ ಅಂಡ್ ವಿಎಫ್ಎಕ್ಸ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಇಂಟೀರಿಯರ್ ಡಿಸೈನಿಂಗ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್ ವಿತ್ ಸ್ಯಾಬ್, ಡಿಪ್ಲೊಮಾ ಮತ್ತು ಎಲ್ಲಾ ಡಿಗ್ರಿ ಕೋರ್ಸ್ ಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಅರ್ನ್ ವೈಲ್ ಯು ಲರ್ನ್ ಅವಕಾಶ ಮತ್ತು 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಲಭ್ಯ. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ 7848240414 or 9845112005. ಹಾಸನದ ತಣ್ಣೀರು ಹಳ್ಳ ಮಠದಲ್ಲಿ ಏಪ್ರಿಲ್ 26ರ ಭಾನುವಾರ ವಿಶ್ವಗುರು ಬಸವಣ್ಣನವರ 896ನೇ ಜಯಂತಿ, ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 119ನೇ ಜಯಂತಿ ಹಾಗೂ ಲಿಂಗೈಕ್ಯ ಶ್ರೀ ಶಿವಲಿಂಗ ಸ್ವಾಮೀಜಿಯವರ 92ನೇ ಜಯಂತ್ಯೋತ್ಸವದ ಶುಭ ಸಂದರ್ಭದ ಜೊತೆಗೆ ಶ್ರೀ ವಿಜಯಕುಮಾರ ಸ್ವಾಮಿಗಳ 56ನೇ ಮಾಸದ ಪಟ್ಟಾಧಿಕಾರ ಹಾಗೂ ನೂತನ ಶಿವಲಿಂಗ ಸ್ವಾಮೀಜಿಯವರ ದಾಸೋಹ ಭವನ ಮತ್ತು ಎಂಎಸ್ ನಾಗೇಂದ್ರರವರ ಜ್ಞಾಪಕಾರ್ಥವಾಗಿ ಸಿದ್ದೇಶ್ ನಾಗೇಂದ್ರ ಕುಟುಂಬದವರು ನಿರ್ಮಿಸಿಕೊಟ್ಟಿರುವ ಗುರುಭವನಗಳ ಲೋಕಾರ್ಪಣೆ ನಡೆಯಲಿದೆ. ಸುತ್ತೂರು ಶ್ರೀಗಳು ಹಾಗೂ ಸಿದ್ದಗಂಗಾ ಶ್ರೀಗಳ ದಿವ್ಯ ಸಾನ್ನಿಧ್ಯ ಮತ್ತು ಹರಗುರುಚರ ಮೂರ್ತಿಗಳ ಉಪಸ್ಥಿತಿ ಹಾಗೂ ರಾಜಕೀಯ ಮುಖಂಡರು ಸಮಾಜದ ಮುಖಂಡರ ಸಮ್ಮುಖದಲ್ಲಿ ನಡೆಯುವ ಸಮಾರಂಭಕ್ಕೆ ಆದರದ ಸುಸ್ವಾಗತ. ಕೇಳುಗರೆ, ಇದೊಂದು ಪ್ರಕಟಣೆ. ಕಾಲುಬಾಯಿ ರೋಗವು ದನ, ಎಮ್ಮೆ, ಹಂದಿ, ಕುರಿ, ಮೇಕೆ ಮತ್ತು ವನ್ಯಜೀವಿಗಳಲ್ಲಿ ವೈರಾಣುವಿನಿಂದ ಉಂಟಾಗುವ ಸಾಂಕ್ರಾಮಿಕ ರೋಗವಾಗಿದ್ದು ಜಾನುವಾರುಗಳಲ್ಲಿ ಅತಿಯಾದ ಜ್ವರ ಮತ್ತು ಕಾಲುಬಾಯಿಗಳಲ್ಲಿ ಹುಣ್ಣು ಕಂಡುಬರುತ್ತದೆ. ರೋಗಗ್ರಸ್ತ ಜಾನುವಾರುಗಳಲ್ಲಿ ಉತ್ಪಾದಕತೆ ಕುಂಠಿತಗೊಂಡು ರೈತಾಪಿ ವರ್ಗಕ್ಕೆ ಇದರಿಂದ ಸಾಕಷ್ಟು ಆರ್ಥಿಕ ನಷ್ಟ ಉಂಟಾಗುತ್ತದೆ. ಭಾರತ ಸರ್ಕಾರದ ರಾಷ್ಟೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ದಿನಾಂಕ 23/4/2026 22/5/2026 ಹಾಸನ ಜಿಲ್ಲೆಯಾದ್ಯಂತ 9ನೇ ಸುತ್ತಿನ ಕಾಲುಬಾಯಿ ರೋಗದ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸದರಿ ಲಸಿಕಾ ಕಾರ್ಯಕ್ರಮದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಿಬ್ಬಂದಿ ವರ್ಗದವರು ಗ್ರಾಮಗಳಿಗೆ ಭೇಟಿ ನೀಡಿ ಉಚಿತವಾಗಿ ಜಾನುವಾರುಗಳಿಗೆ ಕಾಲುಬಾಯಿ ರೋಗದ ಲಸಿಕೆ ನೀಡಲಿದ್ದಾರೆ. ಸದರಿ ಲಸಿಕಾ ಕಾರ್ಯಕ್ರಮದಲ್ಲಿ ಲಸಿಕೆ ಹಾಕಿದ ಜಾನುವಾರುಗಳು ವಿವರಗಳೊಂದಿಗೆ ಲಸಿಕಾ ಪ್ರಗತಿಯನ್ನು ಆನ್ಲೈನ್ನಲ್ಲಿ ಭಾರತ್ ಪಶುಧನ್ ತಂತ್ರಾಂಶದಲ್ಲಿ ದಾಖಲು ಮಾಡಲಾಗುತ್ತದೆ ಹಾಗೂ ಜಿಲ್ಲೆಯ ಲಸಿಕಾ ಪ್ರಗತಿಯನ್ನು ಭಾರತ್ ಪಶುಧನ್ ಪೋರ್ಟಲ್ನಲ್ಲಿ ವೀಕ್ಷಿಸಬಹುದಾಗಿರುತ್ತದೆ. ಜಿಲ್ಲೆಯ ಎಲ್ಲ ರೈತ ಬಾಂಧವರು ಹಾಗೂ ಸಾರ್ವಜನಿಕರು ತಮ್ಮ ಜಾನುವಾರುಗಳಿಗೆ ಅಂದರೆ ಎಲ್ಲ ದನ ಮತ್ತು ಎಮ್ಮೆಗಳಿಗೆ ಹಾಗೂ 4 ತಿಂಗಳ ಮೇಲ್ಪಟ್ಟ ಎಲ್ಲ ಕರುಗಳಿಗೆ ತಪ್ಪದೇ ಕಾಲುಬಾಯಿ ರೋಗದ ಲಸಿಕೆಯನ್ನು ಹಾಕಿಸುವ ಮೂಲಕ ತಮ್ಮ ಜಾನುವಾರುಗಳನ್ನು ಕಾಲುಬಾಯಿ ರೋಗದಿಂದ ಸಂರಕ್ಷಿಸಿಕೊಂಡು ಈ ರೋಗದಿಂದ ಉಂಟಾಗಬಹುದಾದ ಆರ್ಥಿಕ ನಷ್ಟದಿಂದ ಪಾರಾಗಲು ಸಹಕರಿಸುವಂತೆ ಜಾನುವಾರು ಮಾಲೀಕರಲ್ಲಿ ಅಥವಾ ರೈತರಲ್ಲಿ ಕೋರಿದೆ. ಪ್ರಕಟಣೆ ಕೇಳಿದಿರಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ತೆಂಗು ಬೆಳೆಗಾರರೇ, ತೆಂಗಿನ ಬೆಳೆ ಕುರಿತ ಸಮಗ್ರ ಮಾಹಿತಿ ನೀಡುವ ಆಕಾಶವಾಣಿಯ ಸರಣಿ ಕಾರ್ಯಕ್ರಮ ತೆಂಗಿನ ತೇರು ಹಾಸನ ಆಕಾಶವಾಣಿ ಹಾಗೂ ತೋಟಗಾರಿಕೆ ಇಲಾಖೆಯ ತೆಂಗು ಸಂರಕ್ಷಣಾ ಬಾನುಲಿ ಅಭಿಯಾನ ಪ್ರತಿ ಶನಿವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ತೆಂಗಿನ ಬೆಳೆಯ ಮಹತ್ವ, ಬೇಸಾಯದ ಕ್ರಮಗಳು, ತೆಂಗಿನ ವಿವಿಧ ತಳಿಗಳು, ಸಸ್ಯ ಸಂರಕ್ಷಣೆ, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ, ಸಂಸ್ಕರಣೆ